ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಯಾರಂಟಿ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಾಳೆ ಸಚಿವರ ಸಭೆ. ಮೇಕೆದಾಟು ಮಹದಾಯಿ ಯೋಜನೆಗಳ ಅನುಷ್ಠಾನಕ್ಕೆ ಆದ್ಯತೆ, ಡಿಕೆ ಶಿವಕುಮಾರ್. ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ, ಶೀಘ್ರ ನಿರ್ಧಾರ, ರಾಮಲಿಂಗಾರೆಡ್ಡಿ. ಶಾಲಾ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಪಠ್ಯಪುಸ್ತಕ ಪರಿಷ್ಕರಣೆ, ಮಧು ಬಂಗಾರಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸೂಖಾ ಹೋ ಯಾ ಬೇಮೌಸಮ್ ಕಿ ಬರ್ಖಾ ಹೋ, ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ, ಬಹುತ್ ಹಿ ಕಮ್ ಪ್ರೀಮಿಯಂ ಪೇ ಪೂರಿ ಹೋ ಭರ್ಪಾಯಿ, ಫಸಲ್ ಬೀಮಿತ್ ರಹೇ ಕಟಾಯಿ ಕೆ ಬಾದ್ ಭಿ ಭಾಯಿ. ಹಾಂ, ರಿಣಿ ಯಾ ಅರಿಣಿ ಅಬ್ ಹರ್ ಕಿಸಾನ್ ಲಾಭ ಉಠಾಯೇ, ಏಕ್ ಮೌಸಮ್ ಮೇ ಕದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ, ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನೇಗಿಲ ಮಡಿತ, ನಂತರ ತರಕಾರಿ ಬೆಳೆಗಳಲ್ಲಿ ಬರುವ ಪ್ರಮುಖ ಕೀಟಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ಡಿ ಇಕ್ಬೋಟೆ ಅವರೊಂದಿಗಿನ ಸಂದರ್ಶನ, ಬಳಿಕ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಯಳಗೋಡು ಗ್ರಾಮದ ಕೃಷಿಕ ಕೆಟಿ ನಾಗರಾಜ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. Today at All India Radio, we have Dr. Anupama Sundar from Ballari. Doctor, heavy menstrual bleeding is a common gynecological problem. What are the common causes and when should a woman seek your opinion? Hi friends, this is Dr. Anupama Sundar, obstetrician and gynecologist, Karnataka. Heavy menstrual bleeding is a very common problem faced by women. The reasons could be due to hormonal changes in blood due to obesity and cysts in ovaries called polycystic ovaries, small and non-cancerous tumors called fibroids and polyps, infections in the uterus, cancer of the uterus or cervix, or blood disorders can be the reasons behind heavy bleeding. Patients should definitely approach doctors in case they have bleeding for more than 7 to 10 days, bleeding once every 10 to 15 days, frequent changing of pads and tampons every hour, or increased visit to the bathroom in the night causing sleep disturbance indicates need for treatment. Excessive passage of clots with severe abdominal cramps and pain or exhaustion due to weakness needs treatment. Thank you. ಆಕಾಶವಾಣಿ

ಪುಸ್ತಕ, ಪೇಪರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಆರ್ಆರ್ಆರ್ ಕೇಂದ್ರಕ್ಕೆ ನೀಡಬಹುದು. ಅಭಿಯಾನದಲ್ಲಿ ಭಾಗವಹಿಸುವವರನ್ನು ಪ್ರೋತ್ಸಾಹಿಸಲು ಪ್ರತಿಯೊಬ್ಬರೂ ನೀಡುವ ತ್ಯಾಜ್ಯದ ಬದಲಾಗಿ ಪರಿಸರ ಸ್ನೇಹಿ ಪೆನ್ನು, ಮರುಬಳಕೆ ಪುಸ್ತಕ, ಕಪ್ಪು ಚಿನ್ನ, ಕಾಂಪೋಸ್ಟ್, ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, ಆರ್ಆರ್ಆರ್ ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ಇದೀಗ ತರಕಾರಿ ಬೆಳೆಗಳಲ್ಲಿ ಬರುವ ಪ್ರಮುಖ ಕೀಟಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ಡಿ ಏಕಬೋಟಿ ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ರೈತ ಬಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಂಧವರೇ, ಇವತ್ತು ನಾವು ಕೆಲವು ತರಕಾರಿ ಬೆಳೆಗಳಿರಬಹುದು, ಆಮೇಲೆ ಕೆಲವು ತೋಟಗಾರಿಕೆ ಬೆಳೆಗಳಲ್ಲಿ ಪ್ರಮುಖವಾಗಿ ಬರುವಂತಹ ಒಂದು ರೋಗಗಳು ಮತ್ತು ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ಇವತ್ತು ಮಾಹಿತಿಯನ್ನ ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತಂತೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬೊಬ್ಬರು ಫಾರ್ಮ್ನಲ್ಲಿರುವ ತೋಟಗಾರಿಕಾ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸುರೇಶ್ ಡಿ ಹೇಕ್ಪೋಟೆ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ ವಿವಿಧ ತೋಟಗಾರಿಕೆ ಬೆಳೆಗಳಲ್ಲಿ ಮತ್ತು ತರಕಾರಿ ಬೆಳೆಗಳಲ್ಲಿ ಬರುವ ಪ್ರಮುಖ ರೋಗಗಳು ಯಾವ್ಯಾವು ಮತ್ತು ಅವುಗಳನ್ನು ಹೇಗೆ ಹತೋಟಿ ಮಾಡಬಹುದು ಅನ್ನೋದ್ರ ಬಗ್ಗೆ ತಾವು ಮಾಹಿತಿ ಮಾಡಿಕೊಡಿ. ಈಗ ಮೊದಲಿಗೆ ಈರುಳ್ಳಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಒಂದು ಪ್ರಮುಖ ತರಕಾರಿ ಬೆಳೆ ಅಂತಲೂ ಹೇಳಬಹುದು. ಈ ಈರುಳ್ಳಿಯಲ್ಲಿ ಯಾವ್ಯಾವ ಒಂದು ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಮತ್ತು ಅವುಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ನಮ್ಮ ರೈತ ಬಾಂಧವರು? ಪ್ರಮುಖವಾಗಿ ಈರುಳ್ಳಿ ಬೆಳೆಗೆ ಬರುವಂತಹ ರೋಗ ಅಂತಂತಂದ್ರೆ ನಾವು ಎಲೆ ಮಚ್ಚ ರೋಗ ಅಂತ ಕರಿತೇವೆ, ಮತ್ತು ಕೇದಿಗೆ ರೋಗ, ಇವು ಎಲೆಗಳ ಭಾಗದಲ್ಲಿ ನಾವು ಕಂಡು ಬರ್ತದೆ. ಇನ್ನೊಂದು, ಕಳೆದ ಒಂದು 4-5 ವರ್ಷದಿಂದ ನಾವು ನೋಡ್ತಾ ಇದೀವಿ ಅಂತಂತಂದ್ರೆ ಈ ಈರುಳ್ಳಿ ಬೆಳೆಯಲ್ಲಿ ಬುಡಕೊಳೆ ರೋಗ ಬರುತ್ತೆ. ಒಂದು ಬುಡಕೊಳೆ ರೋಗ ಶಿಲೀಂಧ್ರದಿಂದ ಬರುತ್ತೆ, ಮತ್ತೆ ಇನ್ನೊಂದು ಬ್ಯಾಕ್ಟೀರಿಯಾದಿಂದ ಬರುತ್ತದೆ. ಸೊ ಇವಕ್ಕೆ ಬಂದಾಗ ಏನು ಮಾಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಬುಡಕೊಳೆ ರೋಗ, ಎಲೆ ಮಚ್ಚ ರೋಗ ಮತ್ತು ಕೇದಿಗೆ ರೋಗ, ಇವು ಇಷ್ಟು ಪ್ರಮುಖವಾಗಿ ಈರುಳ್ಳಿಯಲ್ಲಿ ಬರುವಂತಹ ರೋಗಗಳು. ಇವುಗಳಿಗೆ ನಾವು ಮುಂಜಾಗ್ರತಾ ಕ್ರಮವಾಗಿ ಹತೋಟಿ ಕ್ರಮಗಳನ್ನು ತೆಗೆದುಕೊಂಡ್ರೆ ನಾವು ಈ ರೋಗಗಳನ್ನು ನಿಯಂತ್ರಣ ಮಾಡಬಹುದು. ನೋಡ್ರಿ, ಈಗ ತಾವು ಹೇಳಿದ್ರೆ ಸರ್, ಬುಡಕೊಳೆ ರೋಗ ಒಂದು ಪ್ರಮುಖ ರೋಗ ಈರುಳ್ಳಿಯಲ್ಲಿ ಬರುವಂತದ್ದು ಅಂತೇಳಿ, ಅದನ್ನ ನಮ್ಮ ರೈತರು ಯಾವ ರೀತಿ ಹತೋಟಿ ಮಾಡಬೇಕಾಗುತ್ತೆ? ಈಗ ಬುಡಕೊಳೆ ರೋಗದ ಲಕ್ಷಣಗಳು ಏನು ಅಂತಂದ್ರೆ, ವಿಶೇಷವಾಗಿ ಎಲ್ಲರಿಗೂ ಗೊತ್ತಿದೆ ಈರುಳ್ಳಿ ಬೆಳೆ ಅಂತ ರೈತರಿಗೆ, ಜಾಸ್ತಿ ಮಳೆ ಆಯ್ತು ಅಂತಂದ್ರೆ ನೀರು ನಿಂತ್ಕೊಂತು ಅಂತಂದ್ರೆ ಬುಡಕೊಳೆಯಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದು ಬುಡಕೊಳೆ ಬರೇ ನೀರು ನಿಲ್ತು ಮಳೆ ಜಾಸ್ತಿ ಆಯ್ತು ಅಂತಲ್ಲ, ಏನು ಶಿಲೀಂಧ್ರಗಳಿಗೆ ಮತ್ತು ಬ್ಯಾಕ್ಟೀರಿಯಾಗಳಿಗೆ ಒಂದು ತರ ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟ ಹಾಗೆ ಆಗುತ್ತೆ. ಆ ದೃಷ್ಟಿಯಿಂದ ಈ ಬುಡಕೊಳೆ ರೋಗ ಅಂತಂದ್ರೆ ಎರಡು ವಿಧ ಅಂತ ಆಗ್ಲೇ ಹೇಳಿದೆ ನಾನು, ಶಿಲೀಂಧ್ರದಿಂದ ಬರುವಂತ ಬುಡಕೊಳೆ ರೋಗ, ಇನ್ನೊಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಬುಡಕೊಳೆ ರೋಗ. ಈ ಶಿಲೀಂಧ್ರದಿಂದ ಬರುವಂತ ಬುಡಕೊಳೆ ರೋಗ ಬಂತು ಅಂತಂದ್ರೆ ಎಲೆಗಳು ಏನು ನಾವು ಹೇಳ್ತೀವಿ ಹಳದಿಯಾಗಿ ಸಂಪೂರ್ಣವಾಗಿ ಬೆಳವಣಿಗೆ ಕುಂಠಿತವಾಗಿ ಏನು ಕೆಳಗೆ ಬುಡದಲ್ಲಿ ಇರ್ತದೆ ಈರುಳ್ಳಿದು, ಅದು ದೊಡ್ಡ ಗಾತ್ರದಲ್ಲಿ ಬರಬಹುದು ಅಥವಾ ಸಣ್ಣದ ಇದ್ದಾಗೆ ಇರಬಹುದು, ಅದು ಕೊಳತು ಹೋಗ್ಬಿಟ್ಟಿರ್ತದೆ. ಇವ ಬ್ಯಾಕ್ಟೀರಿಯಾದಿಂದ ಬರೋದಕ್ಕೂ ಮತ್ತೆ ಶಿಲೀಂಧ್ರದಿಕ್ಕೆ ಬರೋದಿಕ್ಕ ನನಗೆ ವ್ಯತ್ಯಾಸ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ, ನಾವು ಪ್ರಯೋಗಾಲಯದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಕಟ್ ಮಾಡಿಬಿಟ್ಟು ಒಂದು ಏನು ಗಾಜಿನ ಗ್ಲಾಸ್ನಲ್ಲಿ ನೀರನ್ನು ತುಂಬಿ ನಾವು ಇಟ್ಟಾಗ ಈ ಊದುಬತ್ತಿ ತರ ಹೊರಡ್ಕೊಂತ ಬರ್ತದೆ, ಯಾವ ರೀತಿ ಊದುಬತ್ತಿಯಿಂದ ಹೊಗೆ ಹೋಗುತ್ತಲ್ಲ ಆ ತರ ಕಂಡು ಬರ್ತದೆ, ಅದು ಬ್ಯಾಕ್ಟೀರಿಯಾದಿಂದ ಬರೋದು ಅಂತ ಹೇಳ್ತೀವಿ. ಮತ್ತೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಈ ಬ್ಯಾಕ್ಟೀರಿಯಾದಿಂದ ಅಂತಂದ್ರೆ ಸ್ವಲ್ಪ ದುರ್ವಾಸನೆ ಬರೋದನ್ನ ಕಾಣ್ತೇವೆ ನಾವು ಈರುಳ್ಳಿ ಹಿಡ್ಕೋತಿದ್ದಾಗ. ಅದೇ ತರನೇ ಶಿಲೀಂಧ್ರದಿಂದ ಬರುವಂತ ಬುಡಕೊಳೆ ರೋಗ ಏನಿರ್ತದೆ ಆ ತರ ವಾಸನೆ ಬರುವುದಿಲ್ಲ. ಅದ್ರ ಪ್ರಯೋಗಾಲದಲ್ಲಿ ನಾವು ಅದನ್ನ ಕಂಡುಹಿಡಿಬೇಕು ಅಂತಂದ್ರೆ ನಾನಾಗ್ಲೇ ಹೇಳಿದಾಗ ನಾವು ಅದನ್ನ ಗಾಜಿನ ಗ್ಲಾಸ್ನಲ್ಲಿ ನೀರು ಹಾಕಿ ಅದು ನೋಡಿದಾಗ ಆತರ ಊದಿನ ಕಡ್ಡಿ ಅಂತ ಹೊಗೆ ಬರೋದನ್ನ ನಾವು ಕಾಣ್ತೇವೆ. ಸೊ ಆ ದೃಷ್ಟಿಯಿಂದ ಇವು ಅವಾಗ ಬಂದಾಗ ನಾವು ಎಚ್ಚೆತ್ಕೊಂಡು ನಾವು ಕ್ರಮ ಕೈಗೊಳ್ಳಕ್ ಹೋಗ್ತೀವಿ ಅಂತಂದ್ರೆ ಆಲ್ರೆಡಿ ಹೆಚ್ಚು ಕಡಿಮೆ ಒಂದು 30-40% ಲಾಸ್ ಆಗಿ ಹೋಗ್ಬಿಟ್ಟಿರ್ತದೆ. ಆ ದೃಷ್ಟಿಯಿಂದ ನಾನು ಆಗ್ಲೇ ಹೇಳಿದೆ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ಕ್ರಮಗಳನ್ನ ನಾವು ತೆಗೆದುಕೊಂಡ್ರೆ ಈ ರೋಗವನ್ನ ನಿಯಂತ್ರಣ ಮಾಡಬಹುದಾಗುತ್ತೆ. ಈಗ ಬುಡೆಕೊಳೆ ರೋಗನ ನಾವು ಹತೋಟಿ ಮಾಡ್ಬೇಕಂದ್ರೆ ಏನೇನು ಒಂದು ಕ್ರಮಗಳನ್ನ ತಗೋಬೇಕಾಗುತ್ತೆ? ನಾನು ಹೇಳಿದ ಹಾಗೇನೆ ಇವು ಬರೋಕಿನ ಮುಂಚೆ ನಾವು ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ಹತೋಟಿ ಕ್ರಮಗಳನ್ನ ತೆಗೆದುಕೊಳ್ಳೋದ್ರಿಂದ ಬರದಾಗಿ ಮಾಡಬಹುದು. ಪ್ರಥಮವಾಗಿ ಏನಪ್ಪಾ ಅಂತಂದ್ರೆ ನಾವು ವಿಶೇಷವಾಗಿ ಏನು ಈರುಳ್ಳಿ ಬೆಳಿಬೇಕಾದ್ರೆ ನೀರು ನಿಂತುಕೊಳ್ಳೋದಾಗಿ ನಾವು ನೋಡ್ಕೋಬೇಕು. ಇನ್ನೊಂದೇನಂತಂದ್ರೆ ನಾವು ಕಾಲುಗೈನ ಮಾಡಬೇಕು. ಆಮೇಲೆ ಗೊಬ್ಬರವನ್ನ ಕೊಡ್ತೀವಿ, ಏನು ಕೊಟ್ಟಿಗೆ ಗೊಬ್ಬರವನ್ನ ನಾವು ಕೊಡ್ತೀವಿ, ಅದರ ಜೊತೆ ಈ ಟ್ರೈಕೋಡರ್ಮಾ ಅನ್ನುವಂತ ಒಂದು ಶಿಲೀಂಧ್ರವನ್ನ, ಅದು ಸಹ ಶಿಲೀಂಧ್ರನೇ ಆದ್ರೆ ಪರೋಪಕಾರಿ ಶಿಲೀಂಧ್ರ, ನಮಗೆ ಉಪಕಾರಿ ಆಗಿರುವಂತ ಶಿಲೀಂಧ್ರ, ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಈ ಟ್ರೈಕೋಡರ್ಮಾ ಅನ್ನುವಂಥದ್ದು ಫ್ರೆಶ್ ಆಗಿರುವಂತದ್ದು. ಈಗ ಕೆಲವರು ಹೇಳ್ತಾರೆ ನಾವು ತಂದು ಹಾಕಿದ್ವಿ ಸರ್ ಟ್ರೈಕೋಡರ್ಮಾ ಅಂತೇಳಿ, ಅದಕ್ಕಿಂತ ಈಗ ಹೊಸದಾಗಿ ಇರುವಂತಂದ್ರೆ ಒಂದು ತಿಂಗಳೊಳಗೆ ತಯಾರು ಮಾಡಿದಂತ ಟ್ರೈಕೋಡರ್ಮಾವನ್ನ ನಾವು ಶಿಲೀಂಧ್ರ ಜೊತೆ ಬೆರೆಸಿ ನಾವು ಏನಪ್ಪಾ ಅಂತಂದ್ರೆ ನಾವು ಭೂಮಿಗೆ ಹಾಕೋದ್ರಿಂದ ಆ ಶಿಲೀಂಧ್ರ ಕೊಟ್ಟಿಗೆ ಗೊಬ್ಬರದ ಜೊತೆ ಬೆಳವಣಿಗೆ ಆಗುತ್ತೆ. ನಾವು ಬಿತ್ತನೆ ಮಾಡಿದ ಮೇಲೆ ಯಾವಾಗ ನಮಗೆ ಏನು ಜರ್ಮಿನೇಷನ್ ಆಗಿ ಕಾಯಿ ಬರುತ್ತೆ ಆ ಸಮಯದಲ್ಲಿ ಈ ಶಿಲೀಂಧ್ರ ಅದಕ್ಕೆ ಕವಚವಾಗಿ ರಕ್ಷಣೆಯನ್ನು ನೀಡುತ್ತದೆ. ಇದು ಕ್ರಮೇಣ ಬರುವಂತದ್ದು, ಇವತ್ತು ಮಾಡಿದ್ವಿ ಅಂತಿದ್ದಂಗಲೇ ನಾಳೆನೇ ಹತೋಟಿ ಅಂತಲ್ಲ. ಏನಂತಂದ್ರೆ ಒಂದು 30-40% ಅಲ್ಲಿಗೆ ನಮಗೆ ಚೆಕ್ ಮುಂಚೆನೆ ಮುಂಜಾಗ್ರತಾ ಕ್ರಮವಾಗಿ ಅದು ಹತೋಟಿಯ ಒಂದು ಕವಚವಾಗಿ ವರ್ತಿಸ್ತದೆ. ಇನ್ನೂ ನಮಗೆ ಏನಾದರೂ ನಾನು ಆಗ್ಲೇ ಲಕ್ಷಣಗಳು ಹೇಳಿದಾಗ ಎಲೆಗಳು ಹಳದಿ ಲೈಟ್ ಆಗಿ ಆಗ್ತಾ ಇದಾವೆ ಅಂತಿದ್ದಾಗ್ಲೇನೆ ಆದ್ರೆ ನಾವು ಟೆಬುಕನಜೋಲ್ ಅನ್ನುವಂತ ಒಂದು ಶಿಲೀಂಧ್ರನಾಶಕ ಇದೆ. ಆ ಶಿಲೀಂಧ್ರನಾಶಕವನ್ನ 2 ml 1 liter ನೀರಿಗೆ ಬೆರೆಸಿ ಎಲ್ಲೆಲ್ಲಾಗಿದೆ ಅಲ್ಲಿ ನಾವು ಬುಡಕ್ಕೆ ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. 15 ದಿನಗಳ ಅಂತರದಲ್ಲಿ 2 ಸಾರಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಇನ್ನು ಆಗ್ಲೇ ಬ್ಯಾಕ್ಟೀರಿಯಾದಿಂದ ಬಂದಿದೆ ಅಂತಂದ್ರೆ ಅದನ್ನ ಈಗ ನೀವು ತಿಳ್ಕೊಬೇಕಪ್ಪ ಅಂತಂದ್ರೆ ಬ್ಯಾಕ್ಟೀರಿಯಾ ಬಂದಿದೆ ಅಥವಾ ಶಿಲೀಂಧ್ರ ಬಂದಿದೆ ಅಂತೇಳಿ ಸರಿಯಾದ ತಿಳ್ಕೊಂಡಿರುವಂತಹ ವಿಜ್ಞಾನಿಗಳ ಹತ್ರ ಇರ್ಬೋದು ಅಥವಾ ರೈತರ ಹತ್ರನೇ ತಿಳ್ಕೊಂಡಿರ್ಬೋದು ಅಥವಾ ಏನ ಇಲಾಖೆ ಅಧಿಕಾರಿಗಳ ಹತ್ರ ಹೋಗಿ ಖಚಿತಪಡಿಸಿಕೊಂಡ ಮೇಲೆ ಈ ಔಷಧಿಗಳನ್ನು ಬಳಕೆ ಮಾಡಬೇಕು. ಇನ್ನು ಬ್ಯಾಕ್ಟೀರಿಯಾದಿಂದ ಬರುತ್ತಾದ್ರೆ ಈ ಕಾಪರಾಕ್ಸಿಕ್ಲೋರೈಡ್ ಅಂತ ಹೇಳ್ತೇವೆ ಅದು 2 gram, ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಹೇಳ್ತೀವಿ ಅದು 1/2 gram, ಇವೆರಡನ್ನ ಬೆರೆಸಿ ಎಲ್ಲೆಲ್ಲಿ ಆಗಿದೆ ಅಲ್ಲೆಲ್ಲಿ ಸಿಂಪರಣೆ ಮಾಡಬಹುದು. ಇನ್ನು ಎಲ್ಲರಿಗೂ ನಮ್ಗೆಲ್ಲರಿಗೂ ಗೊತ್ತಿದೆ ಬ್ಯಾಕ್ಟೀರಿಯಾದನ್ನ ತಡೆಯಲಿಕ್ಕೆ ನಾವು ಏನಪ್ಪ ಅಂತಂದ್ರೆ ಬ್ಲೀಚಿಂಗ್ ಪೌಡರ್ ಅನ್ನ ಯೂಸ್ ಮಾಡ್ತೇವೆ. ಕ್ಲೋರಿನ್ ಇರುತ್ತೆ ಅದರೊಳಗೆ, ಅದು ನಾವು ಏನಪ್ಪ ಅಂತಂದ್ರೆ 20 kg/hectare ಅಂತ ಹೇಳ್ತೇವೆ. ಆದ್ರೆ ಎಲ್ಲಿ ಆಗಿದೆಯೋ ಅಲ್ಲಿ ಒಂದ್ ಸ್ವಲ್ಪ ಅದನ್ನ ಬ್ಲೀಚಿಂಗ್ ಪೌಡರ್ ಹಾಕಿ ನೀರು ಕಟ್ಟಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಸಾಮಾನ್ಯವಾಗಿ ಬುಡಕೊಳೆ ರೋಗ ಮತ್ತು ಏನು ಈರುಳ್ಳಿಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರದಿಂದ ಬರುವಂತಹ ರೋಗಗಳನ್ನ ನಾವು ಹತೋಟಿ ಮಾಡಲಿಕ್ಕೆ ಮುಂಜಾಗ್ರತಾ ಕ್ರಮ ಮತ್ತು ಹತೋಟಿ ಮಾಡಲಿಕ್ಕೆ ಸರಿಯಾದ ಕ್ರಮಗಳನ್ನು ಕೈಗೊಳ್ಬೇಕಾಗುತ್ತೆ. ಈರುಳ್ಳಿಯಲ್ಲಿ ಇನ್ನೊಂದು ನೀವು ಪ್ರಮುಖವಾದ ರೋಗ ಹೇಳಿದ್ರೆ ಎಲೆ ಮಚ್ಚೆ ರೋಗ ಬರುತ್ತಂತ ಹೇಳಿದ್ರೆ ಇದರ ಒಂದು ಲಕ್ಷಣಗಳು ಹೇಗಿರ್ತವೆ, ಮತ್ತೊಂದನ್ನು ಯಾವ ರೀತಿ ಹತೋಟಿ ಮಾಡಬೇಕು? ಸರ್ವೇ ಸಾಮಾನ್ಯವಾಗಿ ನಮಗೆ ಕೇದಿಗೆ ರೋಗ ಬುಡಕೊಳೆ ರೋಗ ಆದ್ಮೇಲೆ ವಾತಾವರಣದಲ್ಲಿ ಸ್ವಲ್ಪ ಟೆಂಪರೇಚರ್ ಇರಬೇಕು ಮತ್ತೆ ಅದೇ ತರನೇ ಮಳೆ ಬರ್ತಾ ಇದ್ರೆ ನಾವು ಎಲೆ ಮಚ್ಚೆ ರೋಗವನ್ನು ನಾವು ಕಾಣ್ತೇವೆ. ಗುಲಾಬಿ ಎಲೆ ಮಚ್ಚೆ ರೋಗ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂತದ್ದು. ಈ ನೋಡಿ ಎಲೆ ಅಂತಂದ್ರೆ ಅದು ನಾವೇನು ಸ್ಕೇಲ್ಸ್ ಅಂತ ಕರಿತೀವಿ ಈರುಳ್ಳಿಯಲ್ಲಿ, ಅಲ್ಲಿ ಕ್ಲೀನ್ ಆಗಿ ಇದು ಹೇಗೆ ಬರುತ್ತೆ ಅಂತಂದ್ರೆ ಈಗ ರಸ ಇರುವಂತ ಕೀಟ ಥ್ರಿಪ್ಸ್ ಇರ್ಬೋದು ಎಫಿಡ್ಸ್ ಇರ್ಬೋದು ಅವೇನಾಗ್ತವೆ, ರಸ ಇರಬೇಕಾದ್ರೆ ಡ್ಯಾಮೇಜ್ ಮಾಡಿರ್ತದೆ, ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಅಂತ ಒಂದು ಡ್ಯಾಮೇಜ್ ಆಗಿರುವಂತ ಹಾನಿಗೊಳಗಪಟ್ಟಿರುವಂತ ಈರುಳ್ಳಿ ಎಲೆಗಳ ಮೇಲೆ ಈ ಶಿಲೀಂಧ್ರದ ಅವಕಾಳ ಕುತ್ಕೊಂಡು ಸಂಪೂರ್ಣವಾಗಿ ನಮ್ಮ ಕಣ್ಣಿನ ಮಚ್ಚೆ ಆಕಾರದಂತ ಇರ್ಬೋದು ಅಲ್ಲಲ್ಲಿ ಮೊದಲಿಗೆ ಕಾಣಿಸ್ಬರ್ತದೆ, ಆಮೇಲೆ ದೊಡ್ಡದಾಗಿ ಕಣ್ಣಿನ ಗಾತ್ರದ ಟೈಪ್ ನಮಗೆ ಕಂಡು ಬರ್ತದೆ. ಇವು ಒಂದಕ್ಕೊಂದು ಸೇರ್ಬಿಟ್ಟು ಏನಪ್ಪಾ ಅಂದ್ರೆ ಕ್ರಮೇಣ ಸಂಪೂರ್ಣವಾಗಿ ಎಲೆ ಒಣಕೊಂತ ಬರ್ತದೆ. ಸೊ ಅಲ್ಲಿ ನಾವು ನೋಡಿದಾಗ ನಮಗೆ ಈ ಒಂದು ಕಪ್ಪನೆಯ ಶಿಲೀಂಧ್ರದ ಅವಕಗಳನ್ನು ನಾವು ಕಾಣಬಹುದು. ಈ ತರ ಬಂದಾಗ ಹೊರ ಎಲೆಗಳಿಗೆಲ್ಲ ಬರುತ್ತೆ, ಕ್ರಮೇಣ ನಡುಕಿಂದ ಮಾತ್ರ ಏನು ಮಧ್ಯದ ಮಾತ್ರ ನಿಂತ್ಕೋತದೆ. ಅವಾಗ ನಮಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಕಡಿಮೆ ಆಗಿ ನಮಗೆ ಇಳುವರಿ ನೇರವಾಗಿ ಹೊಡೆತ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಏನಪ್ಪಾ ಅಂತಂದ್ರೆ ಇಲ್ಲಿ ಕೇವಲ ನಾವು ಎಲೆ ಮಚ್ಚೆ ರೋಗದ ಮಾತ್ರ ಧ್ಯಾಸ ಮಾಡಬಾರದು. ಇನ್ನು ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಮೊದಲಿಗೆ ನಾನು ಆಗಲೇ ಹೇಳಿದಾಗೆ ಒಂದು ರಸ ಇರುವಂತ ಕೀಟಗಳಂತ ಥ್ರಿಪ್ಸ್ ಇರಬಹುದು ಎಫಿಡ್ಸ್ ಗೆ ನಾವು ಕೀಟನಾಶಕಗಳು, ಸೊ ಅದು ಸಂಪರ್ಕ ಕೀಟನಾಶಕಗಳು ಆದ್ಮೇಲೆ ಆಮೇಲೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಬಳಕೆ ಮಾಡಬಹುದು. ಈಗ ಅಂತರ್ವ್ಯಾಪಿ ಕೀಟನಾಶಕಗಳು ಅಂತಂದ್ರೆ ಇಮಿಡಾಕ್ಲೋಪ್ರಿಡ್ ಅಂತ ಹೇಳ್ತೀವಿ, 1 ml 4 liter ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿಸಬಹುದು. ಅದೇ ತರನೇ ಥಯೋಮಿಥಾಕ್ಸಿಮ್ ಅಂತ ಹೇಳ್ತೀವಿ, ಅದು 1 gram ಅನ್ನ 4 liter ನಲ್ಲಿ ಸೇರಿಸಿ ಸಿಂಪರಣೆ ಮಾಡಬೇಕು. ಅದರ ಜೊತೆಗೆ ಈ ಹಳದಿ ಬಲೆಗಳು ಅಂತ ನಾವು ಹೇಳ್ತೀವಿ, ಹಳದಿ ಆಕರ್ಷಕ ಬಲೆಗಳು ಅಂತೇಳಿ, ಈ ಹಳದಿ ಆಕರ್ಷಕ ಬಲೆಗಳನ್ನು ಅಲ್ಲಲ್ಲಿ ಇಡೋದ್ರಿಂದ ಏನು ಕೀಟಗಳು ಆಕರ್ಷವಾಗಿ ಅವಕ್ಕೆ ಅಂಟ್ಕೋತವೆ, ಅದರಿಂದ ನಾವು ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ಅದರ ಜೊತೆಗೆ ಬೇವಿನ ಏನು ಮಿಶ್ರಣ ಅಂತ ಹೇಳ್ತೀವಿ ನಾವು, ಬೇವಿನ ನೀಮ್ ಆಯಿಲ್ ಅಂತೇಳಿ, ಅದು ಬೇವಿನ ಎಣ್ಣೆಯನ್ನ ನಾವು ಸಿಂಪರಣೆ ಮಾಡಬೇಕು. ಯಾಕಂದ್ರೆ ಕೇವಲ ರಾಸಾಯನಿಕ ಕೀಟನಾಶಕಗಳು ಬಳಕೆ ಮಾಡೋದಕ್ಕಿಂತ ನಾವು ವಿಶೇಷವಾಗಿ ಈ ತರ ಸಾಂಪ್ರದಾಯಿಕ ಏನು ಪದ್ಧತಿಗಳಿದಾವೆ ಅವನ್ನ ಬಳಕೆ ಮಾಡಿ ಕೀಟಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರ ನಾವು ಎಲೆ ಮಚ್ಚೆ ರೋಗವನ್ನು ಅರ್ಧಕ್ಕರ್ಧ ಕಡಿಮೆ ಮಾಡ್ಕೋಬಹುದು. ಅದಾದ್ಮೇಲೆ ನಾವು ಏನಪ್ಪಾ ಅಂತಂದ್ರೆ ಪ್ರೊಪಿನಬ್ ಅಂತೇಳಿ ಸಿಗುತ್ತೆ ಶಿಲೀಂಧ್ರನಾಶಕ, ಅದು 3 gram, ಅಥವಾ ಮ್ಯಾಂಕೋಜಬ್ ಅಂತ ಸಿಗುತ್ತೆ ಅದು 3 gram ಪ್ರತಿ ಲೀಟರ್ ನೀರಿನಲ್ಲಿ ನಾವು ಸಿಂಪರಣೆ ಮಾಡಿ 1-3-4 spray. ಯಾಕಂತಂದ್ರೆ ಮೊದಲೇ ಹಂತದಲ್ಲಿ ಬಂದ್ರೆ 3 ಬರಿ ಹಾಕ್ಲೇಬೇಕಾಗುತ್ತೆ, ಹೆಚ್ಚು ಕಡಿಮೆ ಗಡ್ಡೆ ತಿರುಗಬೇಕಾದ್ರೆ ಬರ್ತಾ ಇದೆ ಅಂತಂದಾಗ ನಾವು ಏನಾದ್ರು ಮಾಡಿದ್ರೆ ಅವಾಗ 1-2 ಸಿಂಪರಣೆ ಮಾಡಿದ್ರ ಮುಖಾಂತರ ಈ ರೋಗವನ್ನು ಕಡಿಮೆ ಮಾಡಬಹುದು. ಇನ್ನೊಂದೇನಪ್ಪಾ ಅಂತಂದ್ರೆ ಈ ರೋಗಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಪೊಟ್ಯಾಸಿಯಂ ಕಂಪಲ್ಸರಿ ಕೊಡಬೇಕು. ಈಗ ವಿಶೇಷವಾಗಿ ಈರುಳ್ಳಿ ಬೆಳೆಗಳಲ್ಲಿ ಪೊಟ್ಯಾಸಿಯಂ ಅನ್ನೇ ಕೊಡೋದಿಲ್ಲ ರೈತರು. ಆ ಪೊಟ್ಯಾಸಿಯಂ ಕೊಡೋದ್ರಿಂದ ಏನಪ್ಪಾ ಅಂದ್ರೆ ರೋಗ ಮತ್ತು ಕೀಟಗಳಿಗೆ ನಿರೋಧಕತೆ ಬರುತ್ತೆ. ಆ ಪೊಟ್ಯಾಸಿಯಂ ಬಳಕೆ ಸಹ ನಮ್ಮ ರೈತರು ಮಾಡೋದ್ರಿಂದ ಈರುಳ್ಳಿ ಬೆಳೆಯಲ್ಲಿ ಬರುವಂತ ರೋಗವನ್ನು ನಿಯಂತ್ರಣ ಮಾಡಬಹುದು ನೋಡ್ರಿ. ಈಗ ಈರುಳ್ಳಿಯಲ್ಲಿ ಇನ್ನೂ ಒಂದು ರೋಗ ಕಾಣಿಸ್ಕೊಳ್ತತೆ ಅಂತ ಹೇಳಿದಿರ್ತಾವ, ಈ ಕೇದಿಗೆ ರೋಗ ಅಂತೇಳಿ. ಈ ಕೇದಿಗೆ ರೋಗದ ಒಂದು ಲಕ್ಷಣಗಳು ಹೇಗಿರ್ತತೆ, ನಮ್ಮ ರೈತರು ಯಾವ ರೀತಿ ಅದನ್ನ ನಿಯಂತ್ರಣ ಮಾಡಬೇಕು? ಈಗ ವಿಶೇಷವಾಗಿ ನಾವು ಬಿತ್ತನೆ ಮಾಡಿದಂತ ಒಂದು 15-20 ದಿವಸದಲ್ಲಿ ಏನು ಜರ್ಮಿನೇಷನ್ ಆಗ್ತದೆ, ಅವಾಗ ಹೆಚ್ಚಿನ ರೀತಿಯಲ್ಲಿ ಮಳೆ ಆಯಿತು ಅಂತಂದ್ರೆ ಅವಾಗ ನಮಗೆ ಈ ಕೇದಿಗೆ ರೋಗ ಬರ್ತದೆ. ಬಿಟ್ಟು ಬಿಡಲಾರ್ದಾಗೆ ಸತತವಾಗಿ ಮಳೆ ಬರುತ್ತೆ. ಅದೇ ರೀತಿಯಲ್ಲಿ ವಾತಾವರಣದಲ್ಲಿ ಉಷ್ಣಾಂಶ ತೀರ ಕಡಿಮೆ ಆಗುತ್ತೆ, ವಿಶೇಷವಾಗಿ ರಾತ್ರಿಯಲ್ಲಿ 20 ಕಡಿಮೆ ಇದ್ದಾಗ ಅಂತ ಸಮಯದಲ್ಲಿ. ನಾನು ಯಾಕೆ ಇವನ್ನ ಹೇಳ್ತೇನೆ ಅಂದ್ರೆ, ಈ ರೋಗದ ಬರಬೇಕು ಅಂತಂದ್ರೆ ವಾತಾವರಣದ ಬದಲಾವಣೆ ಇರಬೇಕು, ಮಳೆ ಆಗ್ತಾ ಇರಬೇಕು, 90% ಆರ್ದ್ರತೆ ಇರಬೇಕು, ಮತ್ತೆ ಏನಪ್ಪಾ ಅಂತಂತಂದ್ರೆ ಉಷ್ಣಾಂಶ ರಾತ್ರಿ ಉಷ್ಣಾಂಶ 20 ಕಡಿಮೆ ಇರಬೇಕು. ಈ ತರ ವ್ಯತ್ಯಾಸ ಕಂಡು ಬಂತು ಅಂತಂದ್ರೆ ನಮಗೆ ಈ ಒಂದು ಕೇದಿಗೆ ರೋಗ ಬರಲಿಕ್ಕೆ ಸಾಧ್ಯ ಇರುತ್ತೆ. ಇದು ನೀರು ನಿಂತಿದೆ, ಹಳದಿ ಆಗಿದೆ ಅಂತಂದ್ರೆ ಅದು ಸಾಮಾನ್ಯವಾಗಿ ಕೇದಿಗೆ ರೋಗದ ಲಕ್ಷಣ ಅಂತ ತಿಳ್ಕೋಬೇಕು. ಸೊ ಇಂಥ ಒಂದು ಲಕ್ಷಣಗಳು ಕಂಡು ಬಂದಿತ್ತು ಅಂತಂತಂದ್ರೆ ಮೆಟ್ಲಾಕ್ಸಿಲ್ MZ 2.5 gram ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಈ ಒಂದು ಕೇದಿಗೆ ರೋಗವನ್ನ ನಾವು ನಿಯಂತ್ರಣ ಮಾಡಬಹುದಾಗಿದೆ. ನೋಡ್ರಿ ಸರ್, ಈಗ ಟೊಮ್ಯಾಟೊ ಒಂದು ಪ್ರಮುಖ ತರಕಾರಿ ಬೆಳೆ ನಮ್ಮಲ್ಲಿ, ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲೂ ಈ ಟೊಮ್ಯಾಟೊನ ಬೆಳೀತಾರೆ. ಹಾಗಾಗಿ ಈ ಟೊಮ್ಯಾಟೊ ಬೆಳೆಯ ಇಳುವರಿ ಒಂದ್ಸರಿ ಹೆಚ್ಚು ಏರುಪೇರು ಆಗ್ತಿರ್ತದೆ, ಆದ್ರೆ ರೇಟ್ನಲ್ಲಿ ಸಾಕಷ್ಟು ಏರುಪೇರು ಆಗ್ತದೆ. ಈ ಟೊಮ್ಯಾಟೊ ಬೆಳೆಯಲ್ಲಿ ಬರುವಂತ ಪ್ರಮುಖ ರೋಗಗಳು ಯಾವ್ಯಾವು ಮತ್ತು ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು? ಈಗ ಎಲೆ ಮಚ್ಚ ರೋಗ ಎಲೆಗಳ ಮೇಲೆ ಬರುವಂತದ್ದು ನಾವು ನೋಡ್ತೇವೆ. ಇನ್ನು ಕಾಯಿನಗೆ ದುಂಡಾಣು ರೋಗದ ಚುಕ್ಕೆನೂ ಬರೋದನ್ನ ನಾವು ನೋಡ್ತೇವೆ. ವಿಶೇಷವಾಗಿ ಮಳೆ ಬಂದಾಗ ಮತ್ತೆ ಬಿಸಿಲಿದ್ದು ಮಳೆ ಬಂದಾಗಲೂ ಏನು ನಾವು ಟೊಮೆಟೊ ಹಣ್ಣಿನ ಮೇಲೆ ಚುಕ್ಕೆ ಬರುವುದನ್ನು ಕಾಣ್ತೀವಿ. ಇವೆರಡು ರೋಗ ನಮಗೆ ಪ್ರಮುಖವಾಗಿ ಈ ಒಂದು ಟೊಮೆಟೊ ಬೆಳೆಯಲ್ಲಿ ಬರುವಂಥದ್ದು. ಆಮೇಲೆ ನಂಜಾಣು ರೋಗ ಮುಂಚೆ ಇದ್ವು, ಆದರೆ ಈಗ ನಾವು ಕೆಲವು ನಿರೋಧಕ ತಳಿಗಳನ್ನು ಇರೋದ್ರಿಂದ ನಂಜಾಣು ರೋಗದ ಅಂಥ ಬಾಧೆಗಳಾಗೋದಿಲ್ಲ. ಪ್ರಮುಖವಾಗಿ ಎಲೆಮಚ್ಚ ರೋಗ ಮತ್ತು ಟೊಮೆಟೊ ಹಣ್ಣಿನ ಮೇಲೆ ಬರುವಂಥ ದುಂಡಾಣು ರೋಗ ಪ್ರಮುಖವಾಗಿ ಬರುವಂಥದ್ದು. ನೋಡ್ರಿ, ಇವುಗಳನ್ನು ಹೇಗೆ ಒಂದು ನಿಯಂತ್ರಣ ಮಾಡ್ಬೇಕು ಸರ್, ಎಲೆಮಚ್ಚೆ ರೋಗ? ಈಗ ಎಲೆಮಚ್ಚೆ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತಂದ್ರೆ, ನಾವು ಎಲೆಗಳ ಮೇಲೆ ಈ ಟಾರ್ಗೆಟ್ ಸ್ಪಾಟ್ ಅಂತ ಹೇಳ್ತೀವಿ, ಸಂಪೂರ್ಣವಾಗಿ ಒಂದು ಚುಕ್ಕೆ ಬರುತ್ತೆ, ಅದರ ಸುತ್ತಲೂ ಒಂಥರ ಟಾರ್ಗೆಟ್ ಸ್ಪಾಟ್ ಹೆಂಗ್ ಬರುತ್ತೆ ರೌಂಡ್ ರೌಂಡ್ ರೌಂಡ್ ಆಗಿ ಆತರ ಆಗಿ ಒಂದಕ್ಕೊಂದಂತ ಒಂದು ಏನು ಟಾರ್ಗೆಟ್ ಸ್ಪಾಟ್ಗಳು ಆಗ್ಬಿಟ್ಟು ಈ ಮಚ್ಚೆಗಳು ಏನಾಗುತ್ತೆ ಅಂತ ಒಂದಕ್ಕೊಂದು ಜಾಯಿಂಟ್ ಆಗ್ಬಿಟ್ಟು ಸಂಪೂರ್ಣವಾಗಿ ಈ ಒಂದು ಎಲೆ ಏನಪ್ಪಾ ಅಂದ್ರೆ ಸುಟ್ಟು ಹೋಗುತ್ತದೆ. ಕ್ರಮೇಣವಾಗಿ ನಾವೇನು ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ಸಂಪೂರ್ಣವಾಗಿ ಗಿಡ ನಾಶವಾಗ್ತದೆ. ಸೊ ಆ ದೃಷ್ಟಿಯಿಂದ ಇನ್ನೂ ಅಲ್ಲಿಗೆ ಒಂದು ಸ್ವಲ್ಪ ಚುಕ್ಕೆ ಬಂದಿದೆ. ಇದು ಎರಡು ತರ ಕಾಣಿಸ್ತೀವಿ, ಈ ಟಾರ್ಗೆಟ್ ಟೈಪ್ ಸ್ಪಾಟ್ ಇದ್ರೆ ಅದು ಅಲ್ಟರ್ನೇರಿ ಅಂತ ಕರಿತೀವಿ, ಒಂದ್ ಸ್ವಲ್ಪ ಲೈಟ್ ಆಗಿ ಬೇರೆ ಅದಕ್ಕೆ ಆ ಉಂಗುರಾಕಾರದ ಈ ಟಾರ್ಗೆಟ್ ಸ್ಪಾಟ್ ಸುತ್ತ ಉಂಗುರಾಕಾರದ ಒಂದು ಮಚ್ಚೆಯನ್ನ ಕಾಣಬಹುದು ನಾವು. ಅದೇ ಬರೇ ಮಚ್ಚೆ ಇದೆ ಅಂತಂದ್ರೆ ಅದು ಸೆಪ್ಟೋರಿ ಅಂತ ಕರಿತೀವಿ ನಾವು. ಸೊ ಆ ದೃಷ್ಟಿಯಿಂದ ಇವೆರಡೂ ಬಂದ್ರೆ ನಮ್ಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆ ಆಗುತ್ತೆ ಕ್ರಮೇಣವಾಗಿ, ಯಾಕಂತಂದ್ರೆ ಸಂಪೂರ್ಣ ಸುಟ್ಟು ಗಿಡನೇ ನಾಶ ಆಗ್ತದೆ. ಆ ದೃಷ್ಟಿಯಿಂದ ಈ ರೋಗ ಅತ್ಯಂತ ಪ್ರಮುಖವಾದಂಥದ್ದು. ಈ ರೋಗ ಬಂದಿದೆಯಪ್ಪ ಅಂತಂದ್ರೆ ಈಗ ನಾವು ಶಿಲೀಂಧ್ರನಾಶಕವಾದಂತ ಡೈಫೆನಕೋನೋಜೋಲ್ ಅಂತ ಸಿಗುತ್ತೆ, ಅದು 1 ml 1 liter ನೀರಿನಲ್ಲಿ ನಾವು ಸೇರಿಸಿ ನಾವು ಸಿಂಪರಣೆಯನ್ನು 15 ಅಂತರದಲ್ಲಿ 2 ಸಿಂಪರಣೆ ಮಾಡಿದ್ರೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಇದು ಒಂದ್ ಸ್ವಲ್ಪ ಏನಪ್ಪಾ ಅಂದ್ರೆ ಈ ಟೊಮೆಟೊ ಚೆನ್ನಾಗಿ ನಾವು ಗೊಬ್ಬರ ಮತ್ತೆ ನೀರನ್ನು ಕೊಡ್ತಾ ಹೋದ್ರೆ ಪ್ರೊಲಾಂಗ್ ಆಗ್ತದೆ. ಆ ದೃಷ್ಟಿಯಿಂದ ಮಳೆ ಇದೆ ಅಂತಂದ್ರೆ 15 ಅಂತರದಲ್ಲಿ ಒಂದೊಂದು ಸ್ಪ್ರೇಯನ್ನ ಕೊಡ್ತಾ ಹೋಗ್ಬೋದು. ಆದ್ರೆ ಇನ್ನೂ ಒಂದು ಕಲ್ಪನೆ ಏನಪ್ಪಾ ಅಂತಂದ್ರೆ, ನಮಗೆ ಮಳೆ ಬರಲಿಲ್ಲ ಅಂದ್ರೆ ನಾವು ಸ್ಪ್ರೇಯನ್ನ ತೆಗೆದುಕೊಳ್ಳುವಂಥದ್ದು ಏನು ಅವಶ್ಯಕತೆ ಇರಲ್ಲ. ಆದ್ರೆ ನಾವು ಇವತ್ತು ಸ್ಪ್ರೇ ಮಾಡಿ 1 ನಾಳೆನೇ ಜೋರಾಗಿ ಒಂದು ನಾಳೆಯಿಂದ ಅಂದ್ರೆ 2, 3, 4 ಕಂಟಿನ್ಯೂಸ್ ಆಗಿ ರೇನ್ ಮಳೆ ಬಂದಿದ್ವು ಅಂತ ಹೇಳ್ಕೊಳ್ಳೋಣ. ಅವಾಗ ನಾವು 15 ಅಲ್ಲ 10-12 ಮತ್ತೆ ನಾವು ಸಿಂಪರಣೆಯನ್ನು ಮಾಡಬೇಕು. ಯಾಕಂತಂದ್ರೆ ಈ ಒಂದು ಶಿಲೀಂಧ್ರನಾಶಕ ಎಲೆಗಳು ಮತ್ತು ಶಿಲೀಂಧ್ರ ನಡುವೆ ಒಂದು ಲೇಯರ್ ಆಗಿ ವರ್ತಿಸಿರ್ತದೆ. ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಇದ್ರೆ ಅಬ್ಸರ್ವ್ ಮಾಡಿದ್ರೂ ಈ ಜೋರಾಗಿ ಮಳೆ ಬಂದಾಗ ಹೆಚ್ಚು ಕಡಿಮೆ ಅದರದ ಇದು ಕಡಿಮೆ ಆಗ್ತಂತ ಹೋಗ್ತದೆ. ಆ ದೃಷ್ಟಿಯಿಂದ ನಾವು ಮಳೆಗಳು ಜಾಸ್ತಿ ಬಂದ್ರೆ 10-12 ರಿಪೀಟ್ ಮಾಡಬೇಕಾಗುತ್ತೆ. ಈ ತರ ಮಾಡೋದ್ರಿಂದ ಎಲೆಮಚ್ಚೆ ರೋಗವನ್ನ ನಾವು ಈ ಟೊಮೆಟೊದಲ್ಲಿ ಕಡಿಮೆ ಮಾಡಬಹುದು. ಇನ್ನು ಈ ದುಂಡಾಣು ರೋಗ ಏನು ಹಣ್ಣಿನ ಮೇಲೆ ಬರುತ್ತದೆ, ಇದು ಮಳೆ ಇದು ಪ್ಲಸ್ ಟೆಂಪರೇಚರ್ ಇರಬೇಕು, ಉಷ್ಣತೆ ಇರಬೇಕು. ಸೊ ನೋಡಿ, ನಾವು ಟೊಮೆಟೊ ಹಣ್ಣು ತಂದು ಮನೆಗೆ ಇಟ್ಕೊಂಡಿರ್ತೀವಿ, ಆ ಕೊಯ್ಯಕ್ಕೆ ಹೋದ್ರೆ ವಾಸನೆ ಬರ್ತದೆ. ಆ ದೃಷ್ಟಿಯಿಂದನೇ ನಮಗೆ ಟೊಮೆಟೊ ಹಣ್ಣು ಒಂದೊಂದ್ಸರಿ ರೇಟ್ ಆಗೋದನ್ನು ಕಾಣ್ತೀವಿ. ಆ ದೃಷ್ಟಿಯಿಂದ ಈ ದುಂಡಾಣು ರೋಗ ಬಂದಾಗ ನಾವು ಕಾಪರಾಕ್ಸಿಕ್ಲೋರೈಡ್ 2 ಸ್ಟ್ರೆಪ್ಟೋಸೈಕ್ಲಿನ್ 1/2 ಇವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ಏನು ಹಣ್ಣಿನ ಮೇಲೆ ದುಂಡಾಣು ರೋಗ ಬರುತ್ತೆ ಅದನ್ನು ನಾವು ನಿಯಂತ್ರಣ ಮಾಡಬಹುದು. ನೋಡ್ರಿ, ನಮ್ಮ ತರಕಾರಿ ಬೆಳೆಗಳಲ್ಲಿ ನಮ್ಮ ಭಾಗದಲ್ಲಿ ಬೆಳೆಯುವಂತ ಇನ್ನೊಂದು ಮುಖ್ಯವಾದ ತರಕಾರಿ ಬೆಳೆ ಅಂದ್ರೆ ಬೆಂಡೆ. ಈ ಬೆಂಡೆಯಲ್ಲಿ ಯಾವ್ಯಾವ ಒಂದು ರೋಗಗಳು ಕಾಣಿಸ್ಕೊಳ್ತವೆ ಅಂದ್ರೆ ಕಾಡ್ತವೆ, ಅದರ ಲಕ್ಷಣಗಳು ಹೇಗಿದಿರ್ತವೆ ಮತ್ತೆ ಯಾವ ರೀತಿ ನಿಯಂತ್ರಣ ಮಾಡಬೇಕು? ಈಗ ಬೆಂಡೆಯಲ್ಲಿ ಮುಂಚೆ ನಮ್ಗೇನಪ್ಪಾ ಅಂತಂದ್ರೆ ಹಳದಿ ನಂಜಾಣು ರೋಗ ಅಂತ ಬರ್ತಾ ಇತ್ತು ಪ್ರಮುಖವಾಗಿ. ಈ ನಾವು ಬೆಂಡೆ ಬೆಳೆಯಬೇಕಪ್ಪ ಅಂದ್ರೆ ನಂಜಾಣು ರೋಗ ಇದೆಯಪ್ಪ ಅದಕ್ಕೆ ಯಾಕೆ ಬೆಳೆಯೋಣ, ತುಂಬಾ ಕಷ್ಟ ಆಗುತ್ತೆ ಅಂತ ಇದ್ವಿ. ಆದ್ರೆ ಈ ಹಳದಿ ನಂಜಾಣು ರೋಗ ಹೇಗಿರುತ್ತೆ ಅಂತಂದ್ರೆ ಲಕ್ಷಣಗಳು ಅಂತಂದ್ರೆ, ಈ ನಾವು ಎಲೆಗಳಲ್ಲಿ ನರಗಳು ಅಂತ ಹೇಳ್ತೇವೆ, ವೇನ್ಸ್ ಅಂತ ಕರಿತೀವಿ. ಅದಕ್ಕೆ ನಾವೇನ್ ಹೇಳ್ತೀವಿ, ಎಲ್ಲೋ ವೇನ್ ಮೊಸಾಯಿಕ್ ಆಫ್ ಬೆಂಡಿ ಅಂತೇಳಿ. ನರಗಳು ಏನಪ್ಪಾ ಅಂದ್ರೆ ನರಗಳೆಲ್ಲವೂ ಹಳದಿ ಆಗ್ತದೆ, ಮತ್ತೆ ಪತ್ರ ಹರಿತೆಲ್ಲ ಈ ನಂಜಾಣುವಿನಿಂದ ನಾಶ ಆಗುತ್ತೆ. ಹೇಗಿರುತ್ತದೆ ಅಂದ್ರೆ ಕೇವಲ ನರಗಳ ಹತ್ರ ಮಾತ್ರ ನಮಗೆ ಹಸಿರಿರೋದನ್ನು ಕಾಣ್ತೇವೆ, ಸಂಪೂರ್ಣವಾಗಿ ಎಲೆ ಹಳದಿಯಾಗಿ ನರಗಳು ಚೆನ್ನಾಗಿ ಕಾಣ್ತೇವೆ. ಎಷ್ಟೇ ದೂರದಿಂದ ನೋಡಿದ್ರೆ ಇದು ಹಳದಿ ನರಗಳ ನಂಜಾಣು ರೋಗ ಅಂತ ನಾವು ಕರಿಬಹುದು. ಇದು ಲಕ್ಷಣ ಬರ್ತದೆ. ಇದು ಸಹ ಏನಪ್ಪಾ ಅಂತಂದ್ರೆ ಒಂದು ರಸ ಇರುವಂತ ಕೀಟಗಳಿಂದ ಪ್ರಮುಖವಾಗಿ ಹರಡುತ್ತದೆ. ಅದಕ್ಕೆ ನಾವು ಮುಂಚೆ ಪ್ರಾಬ್ಲಮ್ ಇತ್ತು, ಇವತ್ತಿನ ದಿವಸ ಎಲ್ಲ ಏನು ಊಸ ಸಾವನಿ ಇರ್ಬೋದು, ಅರ್ಕ ಅನಾಮಿಕ ಇರ್ಬೋದು, ಅನೇಕ ತಳಿಗಳು ಏನಪ್ಪಾ ಅಂದ್ರೆ ರೋಗ ನಿರೋಧಕತೆ ಇರುವಂತ ತಳಿಗಳನ್ನ ಬಿಡುಗಡೆ ಮಾಡಿರೋದ್ರಿಂದ ಅವುಗಳ ಬೆಳೀತಿರೋದ್ರಿಂದ ಇವತ್ತು ಬೆಂಡೆ ಬೆಳೆಯಲ್ಲಿ ರೋಗ ಬರೋದಿಲ್ಲ. ಆ ದೃಷ್ಟಿಯಿಂದ ರೋಗ ನಿರೋಧಕ ತಳಿಗಳನ್ನ ಬೆಳೆಯೋದ್ರಿಂದ ಈ ರೋಗವನ್ನು ತಡೆಗಟ್ಟಬಹುದು ಒಂದು. ಮತ್ತೆ ಅಂತರ್ವ್ಯಾಪಿ ಶಿಲೀಂದ್ರನಾಶಕಗಳನ್ನ ಬಳಕೆ ಮಾಡಬೇಕು. ಅದೇ ತರಾನೇ ಈ ಒಂದು ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ಹಳದಿ ಆಕರ್ಷಕ ಅಂಟು ಬಲೆಗಳನ್ನ ನಾವು ಬಳಸೋದ್ರಿಂದ ಈ ರಸ ಇರುವಂತಹ ಕೀಟಗಳು ಅದಕ್ಕೆ ಆಕರ್ಷಕವಾಗಿ ಅವು ಅಂಟ್ಕೊಳ್ಳೋದ್ರಿಂದ ಅದಕ್ಕೆ ಅಂತರ್ವ್ಯಾಪಿ ಕೀಟನಾಶಕ ಇರ್ತದೆ. ಯಾವಾಗ ಅವು ಅಂಟುಕೊಂಡು ಸ್ವಲ್ಪ ನೆಕ್ಕೋದ್ರಿಂದ ಅವು ಸತ್ತೋಗ್ಬಿಡ್ತವೆ. ಯಾಕಂದ್ರೆ ಅಂತರ್ವ ಕೀಟನಾಶಕವನ್ನು ನೆಕ್ತದ್ದು ಸ್ವಲ್ಪ ತ್ರಾಸ ಮಾಡ್ತದೆ, ಹಾಗಾಗಿ ಸತ್ತೋಗ್ಬಿಡ್ತವೆ. ಆ ದೃಷ್ಟಿಯಿಂದ ಹಳದಿ ನಂಜು ರೋಗವನ್ನ ನಾವು ಈ ರೀತಿಯಾಗಿ ಸಮಗ್ರ ಒಂದು ರೀತಿಯಲ್ಲಿ ಹತೋಟಿ ಮಾಡಬಹುದಾಗಿದೆ. ಇನ್ನು ಎಲೆ ಚುಕ್ಕೆ ರೋಗ ಅಂತಂದ್ರೆ ಇದರಲ್ಲಿ ಎರಡು ತರದ ಎಲೆ ಚುಕ್ಕೆ ರೋಗ ಕಂಡು ಬರ್ತದೆ. ನೋಡಿ, ಮೊದಲಿಗೆ ಸ್ವಲ್ಪ ಚುಕ್ಕೆಯಾಗಿ ಬರುತ್ತೆ, ಆ ಕ್ರಮೇಣವಾಗಿ ಅಲ್ಲಲ್ಲಿ ಚುಕ್ಕೆಗಳಾಗ್ತವೆ, ಅವು ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟು ದೊಡ್ಡ ಮಚ್ಚೆಗಳಾಗಿ ನಮಗೆ ಏನಪ್ಪಾ ಅಂತಂದ್ರೆ ಅವು ಆ ಕೋಶಗಳೆಲ್ಲವೂ ಸತ್ತೋಗ್ತವೆ. ಕ್ರಮೇಣ ಎಲೆಗಳ ಗಾತ್ರ ಅಂತಂದ್ರೆ ಗಾತ್ರದಲ್ಲಿ ಇರುವಂತಹ ಪತ್ರ ಹರಿತೇನಿದೆ ಅದು ಸಂಪೂರ್ಣವಾಗಿ ಕಡಿಮೆಯಾಗಿ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಅಡಚಣೆ ಆಗುತ್ತೆ. ಅದರ ನೇರ ಪರಿಣಾಮ ಈ ಒಂದು ಬೆಳೆಯ ಇಳುವರಿ ಮೇಲೆ ಬರುತ್ತೆ. ಆ ದೃಷ್ಟಿಯಿಂದ ಅದಕ್ಕೆ ಏನಂತಂದ್ರೆ ಈ 3 ತಿಂಗಳು ಕ್ರಾಪ್ ಇರಬೇಕು ಅಂತಂದ್ರೆ 50 ದಿವಸ 40 ದಿವಸಕ್ಕೆ ಕ್ರಾಪ್ ಮುಗಿದೋಗ್ಬಿಡ್ತದೆ, ಮುಂದೆ ಬೆಳವಣಿಗೆನೇ ಆಗೋದಿಲ್ಲ. ಎಲೆ ಚುಕ್ಕೆ ರೋಗ ಬೆಂಡೆಯಲ್ಲಿ ತುಂಬಾ ಮಹತ್ವದ್ದು. ಆ ದೃಷ್ಟಿಯಿಂದ ನಾವು ಏನಪ್ಪಾ ಅಂತಂದ್ರೆ ಸಾಮಾನ್ಯವಾದಂತ ಎಕ್ಸೋಕೋನೋಜೋಲ್ 1 ml ಅನ್ನ ಇರ್ಬೋದು ಅಥವಾ ಮ್ಯಾಂಕೋಜಬ್ಬು 3 ಗ್ರಾಂ ಇರ್ಬೋದು ಪ್ರತಿ ಲೀಟರ್ ನೀರಿನಲ್ಲಿ ನಾವು ಬೆರೆಸು ಸಿಂಪರಣೆ ಮಾಡೋದ್ರಿಂದ ಬೆಂಡೆಯಲ್ಲಿ ಬರುವಂತ ಎಲೆ ಚುಕ್ಕೆ ರೋಗವನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು. ತುಂಬಾ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರೆ. ಈ ತೋಟಗಾರಿಕೆ ಬೆಳೆಗಳಲ್ಲ ಅದರಲ್ಲೂ ವಿಶೇಷವಾಗಿ ಈ ತರಕಾರಿ ಬೆಳೆಗಳಾದಂತ ಈರುಳ್ಳಿ, ಟೊಮೆಟೊ, ಬೆಂಡೆ, ಈ ಒಂದು ಬೆಳೆಗಳಲ್ಲಿ ಯಾವ್ಯಾವ ಒಂದು ರೋಗಗಳು ಅದು ಮುಖ್ಯವಾದ ರೋಗಗಳು ಬರ್ತವೆ ಮತ್ತು ಯಾವ ಲಕ್ಷಣಗಳು ಅವು ಹೊಂದಿರ್ತವೆ, ಅವುಗಳನ್ನು ಹೇಗೆ ನಿಯಂತ್ರಣ ಮಾಡಿದ್ರೆ ನಮ್ಮ ರೈತರು ಇಳುವರಿಯನ್ನು ಚೆನ್ನಾಗಿ ಪಡಿಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್. ತರಕಾರಿ ಬೆಳೆಗಳಲ್ಲಿ ಬರುವ ಪ್ರಮುಖ ಕೀಟಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ಡಿ ಏಕಬೋಟಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದೀಗ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಯಳಗೋಡು ಗ್ರಾಮದ ಕೃಷಿಕ ಕೆಟಿ ನಾಗರಾಜ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಯಳಗೋಡು ಗ್ರಾಮದ ಯುವ ಕೃಷಿಕರಾದಂತಹ ಕೆಟಿ ನಾಗರಾಜ್ ಅವ್ರನ್ನ ಮಾತಾಡಿಸ್ತಾ ಇದೀವಿ. ಅವರು ಈ ಒಂದು ಹೈನುಗಾರಿಕೆಯನ್ನ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಸರ್. ನಾಗರಾಜ್ ಅವರೇ, ಹೇಳಿ, ಈಗ ಸಾಕಷ್ಟು ಜಮೀನಿದೆ, ನೀರಾವರಿ ಮಾಡಿದ್ರ, ಇದ್ರ ಜೊತೆಗೆ ಉಪಕಸಬಾಗಿ ಹೈನುಗಾರಿಕೆ ಮಾಡ್ಬೇಕಂತ ಯಾಕನಿಸ್ತು? ಹೈನುಗಾರಿಕೆ ಸರ್, ಮೇನ್ ರೈತನಿಗೆ ಬೇಕಾಗಿರ್ತಕ್ಕ ಹೈನುಗಾರಿಕೆ ಮೂಲ, ಅದರ ಆದಾಯ ಮತ್ತೆ ನಷ್ಟಗಳು ಬೇರೆ, ಅದರಿಂದ ಬರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರಗಳು, ಗೋಮೂತ್ರಗಳು, ಇವು ನಮ್ಮ ಭೂಮಿಗೆ ಬೇಕಾದಂಥ ಮೂಲ. ಹಂಗಾಗಿ ನಮಗೆ ಕೃಷಿ ಚಟುವಟಿಕೆಗಳ ಜೊತೆಗೆ ಹೈನುಗಾರಿಕೆ ಬಹಳ ಮುಖ್ಯವಾದ್ದು ಅಂತ ನಾನು ತಿಳ್ಕೊಂಡು ಮಟ್ಟಿಗೆ ಸರ್. ಈಗ ಹೈನುಗಾರಿಕೆ ಮಾಡಿದೀವಿ ಅಂತ ಹೇಳಿದ್ರಲ್ಲ, ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ರಿ? ನಮ್ಮ ಬಾಲ್ಯವಸ್ಥೆ 8-10 ವರ್ಷಗಳಿಂದ ನಮ್ಮ ಬಹುತೇಕ ನಮ್ಮ ಹಿಂದೆ ನಮ್ಮ ಅಜ್ಜ ತಲೆಮಾರಿನಿಂದಲೂ ನಮ್ಮಲ್ಲಿ ಹಸು ಎಮ್ಮೆಗಳಿದ್ದು ಆ ಪರಂಪರೆ ನಾವು ಮೈಗೂಡಿಸ್ಕೊಂಡಿದ್ದೀವಿ. ಅದರಿಂದ ನಾವು ಬಹುತೇಕ ನಾವು ಆರ್ಥಿಕವಾಗಿ ಎಷ್ಟೇ ನಷ್ಟಗಳಾದರೂ ನಾವು ಚೈತನ್ಯಾಂಶ ತಿಳ್ಕೊಂಡ್ರೆ ನಮ್ಮ ಹೈನುಗಾರಿಕೆಯಿಂದ ಅಂತ ಬಿಟ್ಟರೆ ಬೇರೆ ಯಾವುದಿಲ್ಲ. ಸುಮಾರು ಎಷ್ಟು ಹಸುಗಳನ್ನ ಸಾಕಾಣಿಕೆ ಮಾಡಿದ್ರ? ನಮ್ಮಲ್ಲಿ ಒಟ್ಟು ಕುಟುಂಬದಲ್ಲಿ ಒಂದು 4-5 ಎಮ್ಮೆ, ಒಂದು 4-5 ಹಸುಗಳಿದ್ವು. ನಾವು ಅಣ್ಣ ತಮ್ಮಗಳು ಡಿವೈಡ್ ಆದ್ಮೇಲೆ ಬಹುತೇಕ ನಾವು ಎಮ್ಮೆ ಹಸುಗಳು ಹೊಂದಾಣಿಕೆ ಬರಲ್ಲ ಅಂತೇಳಿ ನಾವು ಅದನ್ನ ಪಾಲು ಮಾಡ್ಕೊಂಡು ನಾವು ಹಸು ತಗೊಂಡಿದ್ವಿ. ನಮ್ಮ ತಮ್ಮರಿಗೆ ಎಮ್ಮೆ ಕೊಟ್ಟಿದ್ವಿ ಸರ್. ಬಹುತೇಕ ಹಸುಗಳನ್ನೇ ನಾವು ಅವನ್ನ ಜೀರ್ಣೋದ್ಧಾರ ಮಾಡ್ಬೇಕಾಗ್ಯದ ಸರ್. ಇದರಲ್ಲಿ ಒಬ್ಬಂಟಿಗಾಗಿ ಇದನ್ನ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಈಗ ಹಸುಗಳು ಅಂತಂದ್ರೆ ಯಾವ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರ? ಹಸುಗಳು ಸಾಕ್ಬೇಕು ಅಂತಂದ್ರೆ ನಮ್ಮ ಹಳೆ ಪದ್ಧತಿ ಹಳ್ಳಿಕಾರ ದನಿಗಳನ್ನ ನಾವು ಸಾಕ್ಬೇಕು ಅಂತ ನಮ್ಮ ಆಸೆ ಇದೆ. ನಾಟಿ ಹಸುವಿನ ನಾವು ಎತ್ತು ಕರುಗಳನ್ನು ಪಡಿಬಹುದೇ ಹೊರತಾಗಿ ಆರ್ಥಿಕವಾಗಿ ನಾವು ಬಲಿಷ್ಠ ಆಗಲಿ ಸಾಧ್ಯ ಇಲ್ಲ. ಕಾರಣ ಅವು ಕೊಡ್ತಕ್ಕಂಥದ್ದು 1 ಲೀಟ್ರು 2 ಲೀಟ್ರು, ಅದರಲ್ಲಿ ಆರೋಗ್ಯ ಇದೆ ಆದ್ರೆ ಆದಾಯ ಇಲ್ಲ. ಈ ಎಚ್ ಎಫ್ ಮತ್ತು ಜರ್ಸಿ ಅಂತಕ್ಕಂಥ ಹಸುವಿನಲ್ಲಿ ಯಾವ ತಳಿ ಆದ್ರೇನು ನಮಗೆ ಹಾಲು ಜಾಸ್ತಿ ಬೇಕು. ಆ ಉದ್ದೇಶದಿಂದ ನಮ್ಮ ಒಂದು ಆರ್ಥಿಕ ನೀತಿಗಳು ಬಿಕ್ಕಟ್ಟಾಗಿರಲಿ ಅಂತ ನಾವು ಎಷ್ಟೇ ಆರೋಗ್ಯಕ್ಕೆ ಮಾರಕ ಆದರೂ ಸಹ ನಾವು ಅಂಥದೇ ಹಾಲನ್ನು ಉತ್ಪಾದನೆ ಮಾಡ್ಲಿಕ್ಕೆ ನಾವು ರೈತರು ಇವತ್ತು ಅದ್ರ ಮಾರು ಹೋಗ್ಬಿಟ್ಟಿದೀವಿ. ಈಗ ಒಳ್ಳೆಯ ಒಂದು ಆದಾಯ ತಗೊಳ್ಬೇಕು ಅಂತಂದ್ರೆ ಹೈನುಗಾರಿಕೆಯಲ್ಲಿ ಯಾವ ರೀತಿ ನಾವು ಹೈನುಗಾರಿಕೆ ಮಾಡಬೇಕು ಅಂತ ಹೇಳ್ತೀರ? ನಮ್ದೇ ಆದಂತ ಒಂದು ಜಾಗದಲ್ಲಿ ನಾವು ಒಂದು ಸರಿಯಾದ ಒಂದು ಶೆಡ್ ಹಾಕಿ ಅದಕ್ಕೆ ಸರಿಯಾದಂತ ಅರ್ಧ ಎಕರೆ ನೇಪರ್ ಸೊಪ್ಪೆಯನ್ನ ಬೆಳೆದು ಒಂದು 4 ಆಕಳ ಹಸುವನ್ನು ಕಟ್ಟಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಲ್ಲಿ ನಮ್ಮ ಒಟ್ಟು ಕೃಷಿಯ ಆದಾಯಕ್ಕಿಂತ ನಮ್ಮ ಹೈನುಗಾರಿಕೆ ಆದಾಯ ಮುನ್ನಡೆ ಹೋಗ್ತಿರ್ತಕ್ಕಂಥ ಕನಸನ್ನು ಕಂಡಿರ್ತಕ್ಕಂಥವ್ನು ನಾನು. ಹಾಗಾಗಿ ಹೈನುಗಾರಿಕೆಯನ್ನ ಬಹಳ ವ್ಯವಸ್ಥಿತವಾಗಿ ಜವಾಬ್ದಾರಿಯಾಗಿ ನಮ್ಮ ಮಕ್ಕಳನ್ನ ಯಾಕೆ ನೋಡ್ಕೊಳ್ತೀವೋ ನಮ್ಮ ತಂದೆ ತಾಯಿನ ಯಾಕೆ ನೋಡ್ಕೊಂತೀವೋ ಹಾಗೆ ಮಾಡಿದಾಗ ಮಾತ್ರ ನಮ್ಮ ನಾವು ತೃಪ್ತಿ ಪಡುವ ಹಾಗೆ ಸಂಪತ್ತನ್ನು ಬರ್ತದೆ ಅಂತ ನಂಬಿರೋದು ನಾವು. ಈಗ ಮನೆ ಹತ್ರ ಅವಕ್ಕೆಲ್ಲ ಈಗ ಕೊಠಡಿ ಮಾಡಿದ್ರೆ ಜಮೀನಲ್ಲಿ ಮಾಡಿದ್ರೆ ಕೊಠಡಿ ಮನೆ ನಮ್ಮ ಇನ್ನೊಂದು ಸೈಟ್ ಇದೆ ಸರ್, ಅಲ್ಲೇ ನಾವು ದನಗಳಿಗಾಗಿ ವಿಶೇಷವಾದ ಕೊಠಡಿನ ಕಟ್ಟಿಸಿದ್ವಿ ನಮ್ಮ ತಂದೆ ಕಾಲದಲ್ಲಿ, ಅವೆಲ್ಲ ವ್ಯವಸ್ಥಿತವಾಗಿದೆ. ಈಗೆಲ್ಲ ಪ್ರತಿನಿತ್ಯ ಈಗ ಹಸುಗಳಿಗೆ ಏನೇನ್ ಆಹಾರ ಕೊಡ್ತೀರಾ? ಮೇವುಗಳು, ಹಸಿ ಮೇವು, ಒಣ ಮೇವು, ಈಗ ಇವಕ್ಕೆಲ್ಲ ಏನ್ ಕೊಡ್ತಾ ಇದೆ ಸರ್? ನೇಪರ್ ಕಡ್ಡಿ, ರಾಗಿ ಹುಲ್ಲು, ರೌದಿ. ಒಂದ್ ಸ್ವಲ್ಪ ನಾವ್ ಹೆಂಗ್ ರುಚಿ ರುಚಿಯಾಗಿ ಊಟ ಮಾಡ್ತೀವೋ ಅವಕ್ಕೂ ಕೂಡ ಅವು ಬಾಯಿಲ್ದನ ಅಂತೇಳಿ ನಾವು ಅವ್ಕೆ ಬರೀ ಒಂದೇ ಮೇವನ್ನ ಕೊಡ್ತಕ್ಕಂಥದ್ದಲ್ಲ, ಹಾಲು ಯಾವ್ದು ಕ್ವಾಲಿಟಿ ಬರುತ್ತೆ ಆ ಮೇವ್ ಹಾಕಿದ್ರೆ ಅದನ್ನ ನಾವು ಕೊಡ್ಬೇಕು ಸರ್. ಅವಾಗ ಆ ಹಸುಗಳು ಚೆನ್ನಾಗಿರ್ತವೆ, ನಮ್ಗೆ ಆದಾಯ ಕೊಡ್ತದೆ. ಈಗ ವರ್ಷದ ಎಲ್ಲಾ ಕಾಲದಲ್ಲೂ ನಿಮಗೆ ಹಸಿಮೇವು ಸಿಗುತ್ತೆ ಹಸುಗಳಿಗೆ? ಸಿಗಲ್ಲ ಸರ್, ನಮ್ಮ ನೀರಾವರಿ ಆಶ್ರಿತ ಪ್ರದೇಶ ಆದ್ರೆ ನಾವು 365 ದಿವಸ ಹಸಿಮೇವನ್ನ ನಿರ್ಮಾಣ ಮಾಡ್ಕೋಬಹುದು. ಆದ್ರೆ ಬೆದ್ಲನೇ ನಂಬಿದೆ ಅಂತ ಜನರು ಕೇವಲ ಸೂಲಂಗಿ ಸೊಪ್ಪೆ, ಇನ್ನೊಂದು ಹಸಿ ಹುಲ್ಲು ಸಿಗ್ತದೆ. ಬೇಸಿಗೆ ಕಾಲದಲ್ಲಿ ಬಂದಂತ ರೌದಿ ಮತ್ತೆ ರಾಗಿ ಹುಲ್ಲೇ ನಮಗೆ ಒಣಮೇವು. ಈಗ ರಾಗಿ ಹಾಕಿವಿ ಅಂತ ಹೇಳಿದ್ರೆ ಇದನ್ನೆಲ್ಲ ಹಸಿ ಮೇವಾಗಿ ನಿಮ್ಮ ಹಸುಗಳಿಗೆ ಉಪಯೋಗ ಮಾಡ್ತಾ ಇದ್ರೆ ಸರ್? ಇದನ್ನ ಹಸಿ ಮೇವಾಗಿ ಮಾರ್ಪಾಡು ಮಾಡಿದ್ರೆ ಮುಂದೆ ನಮ್ಮ ಮಳೆಗಾಲದಲ್ಲಿ ಮೇವಿನ ಕೊರತೆ ಆಗುತ್ತೆ ಸರ್, ಈಗಲೇ ಎಲ್ಲ ಮೇಯಿಸ್ಬಿಟ್ರೆ. ಹಂಗಾಗಿ ನಾವು ಮುಂದೆ ಮಳೆಗಾಲದ ಭದ್ರತೆಗಾಗಿ ಬೆಳೀತೀವಿ ಹೊರತ ಈಗಿನ ಕಾಲಕ್ಕಲ್ಲ. ಅದನ್ನ ಕೊಯ್ದು ನಾವು ಕಾಳನ್ನ ವಿಂಗಡಿಸಿ ರೌದಿ ಮತ್ತು ರಾಗಿ ಹುಲ್ಲನ್ನ ಬಣವೆ ಮಾಡ್ಕೊಂಡು ಅದನ್ನ ಮಳೆಗಾಲದಲ್ಲಿ ಮೇವಿನ ಕೊರತೆ ಇರೋದ್ರಿಂದ ಅವಾಗ ನಾವು ಇದನ್ನ ಮೇಯಿಸ್ತೀವಿ ಸರ್. ಈಗೆಲ್ಲ ಬೇಸಿಗೆ ಬಂತಪ್ಪ, ಈಗೆಲ್ಲ ಅಂದ್ರೆ ಈಗ ಹಾಲಿನ ಇಳುವರಿ ಯಾವ ರೀತಿ ಇದೆ? ಹಾಲಿನ ಇಳುವರಿ ಕಡಿಮೆ ಸರ್. ಈಗ ಬಹುತೇಕ ಪೌಷ್ಟಿಕ ಆದ ಆಹಾರಗಳ ಕೊರತೆ, ಹಸಿಮೇವಿರಲ್ಲ, ಎಲ್ಲೋ ಹೋಗ್ತವೆ, ರೋಡ್ನಲ್ಲಿ ಅಡ್ಡಾಡ್ಕೊಂಡು ಗಾಬೋ ಗಸೆ ತಿಂದು ಬರ್ತವೆ. ಈಗ ಅವಕ್ಕೆ ಹಾಲು ಉತ್ಪಾದಿಲ್ಲ. ಫಸ್ಟ್ ಆಫ್ ಆಲ್ ಅವು ಹಸುಗಳು ಏನಪ್ಪ ಅಂದ್ರೆ ಆರೋಗ್ಯವಾಗಿ ಇರ್ಬೇಕು ಅನ್ನೋದು ಒಂದೇ ದೃಷ್ಟಿ. ಈಗ ಆದಾಯ ಲೆಕ್ಕಲ್ಲ, ನಾವು ಒಳವಕ್ಕೆ ನೋಡಿದಾಗ ಗೋವಿಂದ 360 ದಿವಸದಲ್ಲಿ ನಮ್ಗೆ ಆದಾಯ ಇದೆ. ಕಾರಣ ಅವು ದಿನ ಬೆಳಕರೆದ್ರು 5-6 ರೂಪಾಯಿ ಸೊಗಣೆ ಆಗ್ತವೆ ಇಕ್ಲೆನ, ಅದರಿಂದ ನಮ್ಮ ಹೊಲ ಬೆಳೀತದೆ, ಅದರಿಂದ ಆದಾಯ ಬರ್ತದೆ. ಗೋಮೂತ್ರ ಆಗ್ತದೆ, ಹೊಲ ಕಾಯ್ತೀವಿ ನಾವು. ಮನುಷ್ಯನೇ ವೇಸ್ಟ್ ಸರ್, ಹಸುಗಳು ಎಂದೂ ಕೂಡ ವೇಸ್ಟ್ ಅಲ್ಲ. ಹಂಗಾಗಿ ಹಸುಗಳು ನಮ್ಮ ಬಹುತೇಕ ಕೃಷಿ ಚಟುವಟಿಕೆಗಳ ಜೀವನಾಡಿ ಅಂತ ಹೇಳಿದ್ ನಾನು. ಈಗ ಹಸುಗಳಿಗೆ ಸಾಮಾನ್ಯವಾಗಿ ಈಗ ಕಾಯಿಲೆ ಬರಬಾರ್ದು ಅಂತಂದ್ರೆ ಯಾವ ರೀತಿ ನೀವು ಸಾಕಾಣಿಕೆ ಮಾಡಬೇಕು? ಸರ್, ಹಸುಗಳಿಗೆ ಕಾಯಿಲೆ ಬರಬಾರ್ದು ಅಂದ್ರೆ ಉತ್ಕೃಷ್ಟವಾದಂತ ಒಳ್ಳೆ ನೀರನ್ನ ಕುಡಿಸ್ಬೇಕು. ಈಗ ನಾವೆಲ್ಲೇ ಹೊಡ್ಕೊಂಡೋಗಿ ಅಲ್ಲೆಲ್ಲೋ ಕೆಸಲಿರ್ತಕ್ಕಂಥ ನೀರು ಕುಡಿಯೋದು, ಏನೋ ಅವಕ್ಕೆ ಆರೋಗ್ಯಕ್ಕೆ ಭದ್ರಿಸಿದ್ರೆ ನಮ್ಮಲ್ಲಿ ಇರ್ಬೇಕು ಅಜ್ಞಾನ. ನಾವು ಯಾರು ಅದನ್ನು ನಂಬಿ ಜೀವ ಮಾಡ್ತಕ್ಕಂಥವ್ರು, ನಾವು ಅದನ್ನ ಆ ಕಾಳಜಿ ನೋಡ್ಕೊಂಡು ನಮ್ಮ ಹಳೆ ವೈದ್ಯ ಪದ್ಧತಿ ಏನೈತಿ, ಅವಕ್ಕೆ ಯಾವುದು ಶಲೆ ರೋಗ ಬರದಂಗೆ, ಅವಕ್ಕೆ ಯಾವುದು ಕಾಲುಬಾಯ ಬರದ ಹಾಗೆ, ಗಂಟು ರೋಗ ಅಂತ ಇದೆ ಅದು ಬರದ ಹಾಗೆ ನಾವು ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಹತ್ತಿರದ ಪಶು ಚಿಕಿತ್ಸಾಲಯದಲ್ಲಿ ಹೋಗಿ ಅವ್ರನ್ನ ಕಂಡು ಈ ತರ ಒಂದೇನು ಮುನ್ಸೂಚನೆ ಬಂದಾಗ ಅವ್ರಿಗೆ ನಾವು ಮಾಹಿತಿ ಕೊಟ್ಟರೆ ಅವ್ರ ಸರಿಯಾದ ಚಿಕಿತ್ಸೆಗಳನ್ನ ಕಾಲಕಾಲ ಕೊಡಿಸ್ಬೇಕು ಸರ್. ಈಗ ಸರ್ಕಾರದ ವತಿಯಿಂದ ಅಂದ್ರೆ ಪಶು ಆಸ್ಪತ್ರೆಯಿಂದ ಅಂದ್ರೆ ವರ್ಷದ ಕೆಲವು ತಿಂಗಳಲ್ಲಿ ಮುಂಜಾಗ್ರತಾ ಲಸಿಕೆಗಳನ್ನ ಹಾಕ್ತಾರೆ ಹಸುಗಳಿಗೆ, ಒಟ್ಟಾರೆ ಪಶುಗಳಿಗೆ ಯಾವುದೇ ಕಾಯಿಲೆ ಬರಬಾರದು ಮುಂದೆ ಅಂತೇಳಿ. ಅಂದ್ರೆ ಆ ರೀತಿ ಲಸಿಕೆಗಳನ್ನ ಕೊಡಕ್ ಬಂದಾಗ ನೀವು ಯಾವ ರೀತಿ ಸಹಕಾರ ಕೊಡ್ತೀರಿ ಅವರಿಗೆ? ಸರ್, ಇದು ಬಹುತೇಕ ಏನಾಗಿದೆಯಪ್ಪ ಅಂದ್ರೆ ನಾವು ಚೆನ್ನಾಗಿದೀವಿ ಬಿಡಪ್ಪ, ನಮಗೇನು ಚಿಕಿತ್ಸೆ ಬೇಡ ಅಂದ್ರೆ ಮುಂದೆ ನಾವು ಬಹಳ ದುಬಾರಿ ಬೆಲೆ ತೆತ್ತು ನಾವು ಆರೋಗ್ಯ ತೋರಿಸಬೇಕು. ಈಗ ಹಸು ಅವರು ಮುಂಜಾಗ್ರತಾ ಕ್ರಮವಾಗಿ ಪಶು ಇಲಾಖೆಯವರು ಬಂದಿರ್ತಾರೆ ನಮಗೆ, ನೋಡಪ್ಪ ಗಂಟು ರೋಗ ಇದೆ, ಮುಂದೆ ಕಾಲುಬಾಯ ಬರುತ್ತೆ, ಶಲೆ ರೋಗ ಬರ್ತದೆ, ವಿಷಯ ಯಾವ ವೈರಾಣುಗಳು ಬಂದೇವಂತ ಅವ್ರು ಬಂದ ಅವಾಗ ಬಂದ ನಾವು ಅಲಕ್ಷ್ಯ ಮಾಡಿದೆ, ನಾವು ಅವ್ರ ನಮ್ಮ ಕೊಟ್ಟಿಗೆ ಕರ್ಕೊಂಡೋಗಿ ಅವೆಲ್ಲ ಹಸು ಚಿಕಿತ್ಸೆಗಳಿಗೆ ಕೊಡಿಸ್ಬೇಕು. ಇಲ್ಲ ನಾವು ಅವತ್ತು ಮಾಡಿಸಿಲ್ಲ ಅಂದ್ರೆ ಮುಂದೊಂದು ದಿವಸ ಅದೇ ಡಾಕ್ಟ್ರಿಗೆ ನಾವು ಕೇಳಿದಷ್ಟು ದುಡ್ಡು ಕೊಟ್ಟು ನಾವು ಹಸುಗಳನ್ನ ನಾವು ಮತ್ತೆ ಅವನ್ನ ತೋರಿಸ್ಬೇಕಾಗತ್ತೆ. ಅವತ್ತು ಕಳ್ಕೊಳ್ಳೋದಕ್ಕಿಂತ ಅವ್ರು ಬಂದಾಗ ಮನೆ ಬಾಗಿಲು ಬಂದಾಗ ನಾವು ಜಾಗೃತವಾಗಿಲ್ಲ, ನಮ್ಮ ದನಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಿಸಿದಾಗ ಮುಂದೆ ಯಾವುದೇ ಮಾರಕ ರೋಗಗಳಿಂದ ಹಸುಗಳು ಬಲಿಯಾಗದೆ ನಾವು ಮತ್ತು ಹಸುಗಳು ಚೆನ್ನಾಗಿರ್ತೀವಿ ಸರ್. ಯಾವುದೇ ರೋಗ ಬರಬಾರ್ದಂದ್ರೆ ಸಕಾಲಕ್ಕೆ ತಕ್ಕಂತೆ ಸರಿಯಾಗಿ ಆಹಾರ ಕೊಡಬೇಕು, ನೀರನ್ನು ಕೊಡಬೇಕು, ಜೊತೆಗೆ ಶುಚಿತ್ವಕ್ಕೆ ಸಾಕಷ್ಟು ಒತ್ತನ್ನು ಕೊಡಬೇಕಾಗುತ್ತೆ. ನೀವು ಯಾವ ರೀತಿ ಕೊಡ್ತಾ ಇದ್ರ ಸರ್? ಅದರಲ್ಲಿ ಸರ್ಕಾರದಲ್ಲಿ ವಿಶೇಷವಾದಂತ ಒಂದೊಂದು ಯೋಜನೆಗಳಿದೆ ಸರ್, ಮ್ಯಾಟ್ ಯೋಜನೆ ಇದೆ. ಅವಕ್ಕೆ ಒಂದು ಕೊಟ್ಟಿಗೆ ಮ್ಯಾಟ್ ಹಾಸ್ಬಿಟ್ಟು ಬಂದಂತ ಸಗಣಿಯನ್ನ ತೆಗೆದಾಕಿ ಆಮೇಲೆ ತೊಳೆದು ಹಾಕ್ಬೇಕು, ದಿನಿತ್ಯ ಹಸುಗಳನ್ನ ಸ್ವಚ್ಛಕ್ಕೆ ಮೈ ತೊಳಿಬೇಕು, ಅವಕ್ಕೆ ಒಳ್ಳೆ ಆಹಾರ ಪೌಷ್ಟಿಕವಾದ ಆಹಾರ ಕೊಡಬೇಕು, ಅವಕ್ಕೆಲ್ಲ ಉಣ್ಣೆ ಮತ್ತೆ ಯಾವುದು ಏನು ಆಗದಾಗೆ ಸರಿಯಾಗಿ ಜವಾಬ್ದಾರಿ ನೋಡ್ಕೋಬೇಕು ಸರ್. ಅವೆಲ್ಲವನ್ನು ನಾವು ಪ್ರೈಮರಿ ಪ್ರಥಮ ಚಿಕಿತ್ಸೆ ನಾವು ಕೊಟ್ಟದ್ದೇ ಆದಲ್ಲಿ ಮುಂದೆ ದೊಡ್ಡ ಮಾರಕ ರೋಗಗಳಿಂದ ಅವ್ರು ಕಾಪಾಡತಕ್ಕಂಥ ಹೊಣೆಗಾರಿಕೆ ಅದನ್ನು ನಂಬಿದಂಥ ರೈತನ ಕೈಯಲ್ಲಿದೆ ಸರ್. ಅವು ಮೂಕ ಪ್ರಾಣಿಗಳು, ಅವಕ್ಕೆ ಬಾಯಿಲ್ಲ, ಆದರೆ ಅವು ನಮ್ಮ ಮುಖವನ್ನು ನೋಡ್ತವೆ. ಏನಾದಾಗ ಅವಕ್ಕೂ ಕೂಡ ಭಾವನಾತ್ಮಕವಾದ ವಿಚಾರಧಾರೆಗಳಿದೆ. ಹಸುಗಳನ್ನು ಕೇವಲ ನಾವು ದನಗಳು ಅಂತ ಕರೆದ್ವಿ, ದನಗಳಲ್ಲ ಅವು, ನಮಗೆ ಧನವನ್ನು ಕೊಡ್ತಕ್ಕಂಥ ದನ ಅದು, ದನ ಅಂದ್ರೆ ಹಣ. ಹಂಗಾಗಿ ನಾವು ದನ ಅಂತ ಕೇವಲ ಆಡೋ ಭಾಷೆಯಲ್ಲಿ ಮಾತಾಡೋದಾದ್ರೂ ಸಹ ಅದರ ಅರ್ಥ, ವಿಶೇಷವಾದ ಅರ್ಥ, ಧನ ಅಂದರೆ ಹಣ, ಹಣ ಅಂದರೆ ಧನ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಹೈನುಗಾರಿಕೆ ದೊಡ್ಡ ಜೀವನಾಡಿ ರೈತರಿಗೆ ಅಂತ ನಾನು ಹೇಳಕ್ ಮತ್ತೆ ಮತ್ತೆ ಹೇಳಕ್ ಇಷ್ಟಪಡ್ತೀನಿ. ಈಗ ನೀವು ಸಕಲಕ್ಕೆ ತಕ್ಕಂತೆ ಹಸಿಮೇವು ಮತ್ತು ಒಣಮೇವು ಅಷ್ಟೇನೆ ಕೊಡ್ತೀರಾ, ಜೊತೆಗೆ ಹಿಂಡಿ ಬೂಸ ಈ ತರ ಕೊಡ್ತಾ ಇದ್ರ? ಕೇವಲ ಹಾಲು ಉತ್ಪಾದನೆಗಾಗಿ ನಾವು ಮೇವನ್ನ ಕೊಡ್ತಕ್ಕಂಥದ್ದಲ್ಲ. ಕ್ವಾಲಿಟಿ ಹಾಲು ಬೇಕಂದ್ರೆ ಅದಕ್ಕೆ ಫ್ಯಾಟು SNF ಡಿಗ್ರಿ ಇಷ್ಟು ಬರಬೇಕಂದ್ರೆ ಅದಕ್ಕೆ ಸರ್ಕಾರದ ಮಟ್ಟದಲ್ಲಿ KMF ಬೂಸ ಇದೆ. ನಾವು ಪ್ರಾಮಾಣಿಕವಾಗಿ ಅವಕ್ಕೆ ಬೂಸ್ಗಳನ್ನು ಕೊಡ್ತಾ ಅದಕ್ಕೆ ಒಂದು ಪ್ರೋತ್ಸಾಹವಾದಂಥ ಆಹಾರಗಳನ್ನು ಕೊಡ್ತಾ ಹೋಗ್ಬೇಕು ಸರ್. ಕೊಟ್ಟಾಗ ಹಾಲುಗಳು ಅಭಿವೃದ್ಧಿ ಆಗ್ತದೆ, ಹಾಲು ಒಂದು ಕ್ವಾಲಿಟಿ ಬರ್ತದೆ. ಈಗ ನೀವು ಸಾಕಷ್ಟು ವರ್ಷದಿಂದ ಈ ಒಂದು ಹೈನುಗಾರಿಕೆ ಮಾಡ್ತಾ ಇದ್ರಲ್ಲ, ಹೈನುಗಾರಿಕೆಯಲ್ಲಿ ಅಂದ್ರೆ ಈ ಒಂದು ಕರುಗಳ ಪಾಲನೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀರಾ? ಸರ್, ಕರುಗಳ ಪಾಲನೆ ಅಂತಂದ್ರೆ ಅದು ವಿಶೇಷವಾಗಿ ಕಾಳಜಿ ವಹಿಸಬೇಕಾದಂತ ಅವಶ್ಯಕತೆ ಇಲ್ಲ. ನಾವು ಯಾಕೆ ಹಸುಗಳನ್ನ ನೋಡ್ಕೊಳ್ತೀವಿ, ಅದ್ರ ಜೊತೆಗೆ ಆ ಕರುವನ್ನೊಂದು ಕೂಡ ಅದರಂತೆ ಪಾಲನೆ ಪೋಷಣೆ ಮಾಡಿದಾಗ ಅವು ಕೂಡ ಒಂದು ಮುಂದೆ ಒಂದು ದಿವಸ ಹಸುಗಳಾಗಿ ಬೆಳೀತದೆ. ಹಂಗಾಗಿ ಅವಕ್ಕೆ ವಿಶೇಷವಾದ್ದು ಹಿಂಡಿ ನೀರು, ಸ್ವಲ್ಪ ಮಜ್ಜಿಗೆ, ಮುಂಜಾಗ್ರತಾ ಕ್ರಮವಾಗಿ ಅವಾಗೇನು ಸೇರಿ ಬೀಳ್ದಾಗ ಒಂದು ಚುಚ್ಚುಮದ್ದುಗಳು ಈ ರೀತಿ ಕೊಡ್ತಾ ಕರುಗಳನ್ನು ಚೆನ್ನಾಗಿ ನಾವು ಕಾಪಾಡ್ತಾ ಮಣಿಗಾರಿಕೆ ಬರಬೇಕು. ಅಲ್ಲ, ರೈತರಲ್ಲಿ ಏನಾಗಿದೆ ಅಂದರೆ ಆದಾಯ ಕೂಡ ದನಗಳು ಮಾತ್ರ ಜವಾಬ್ದಾರಿ ನೋಡ್ಕೊಳ್ತೀವಿ, ಈ ಕರ ಆದಾಯ ಕೊಡಲು ಅಂತ ನೆಗ್ಲೆಕ್ಟ್ ಮಾಡ್ತೀವಿ. ಆ ಬೇಜವಾಬ್ದ ನಮ್ಮಲ್ಲಿ ಬಿಡಬೇಕು. ಎಳೆಗರ ಎತ್ತಾಗದೆ ಅಂತ ಹೇಳಿದ್ದಾರೆ, ಹಂಗೆ ಎಳೆಕರು ಕೂಡ ದೊಡ್ಡ ಹಸು ಆಗ್ತದೆ. ಆ ದೃಷ್ಟಿಕೋನದಿಂದ ನಾವು ಆ ಕರುವನ್ನು ಕೂಡ ಹಸುವನ್ನಾಗಿ ಮಾಡೋ ಹೊಣೆಗಾರಿಕೆ ಆ ಪಾಲನೆ ಮಾಡತಕ್ಕಂಥ ಪಾಲಕರಲ್ಲಿದೆಯಾ ಸರ್? ಈಗ ನೀವೆಲ್ಲ ಹಸುಗಳನ್ನ ಏನು ಕಟ್ಟಿ ಮೇಯಿಸ್ತೀರಾ ಅಥವಾ ಹೊರಗಡೆ, ಈಗ ಮಳೆಗಾಲದಲ್ಲಿ ಏರುಗಳಲ್ಲೆಲ್ಲ ಮೇವು ಇರುತ್ತೆ, ಹಸಿ ಮೇವು, ಅಂತ ಟೈಮ್ನಲ್ಲೆಲ್ಲ ಸುತ್ತಾಡಿಸ್ತೀರಾ? ಸರ್, ಬಹುತೇಕ ಏನಾಗಿದೆ ಅಂತಂದ್ರೆ ನಾವೇ ಇಲ್ಲಿ ಹೊಲದಲ್ಲಿ ಉದ್ಲಿರುತ್ತೋ ಅಲ್ಲಿ ಕಿತ್ಕೊಂಡ್ಬಂದು ಮೇಯಿಸ್ತಕ್ಕಂಥದ್ದು, ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ ಮೇಯಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ಮತ್ತೆ ಅದ್ರ ಜೊತೆ ಮನೆಗೆ ಮೇವು ಮುಸರೆ ಇನ್ನೊಂದು ನೀರು ಕುಡಿಸ್ತೀವಿ ಸರ್. ಇನ್ನೊಂದು ಏನಪ್ಪ ಅಂದ್ರೆ ಈಗ ಬದುಗಳು ಬಲವಾದ ಬದುಗಳಿಲ್ಲ, ಬದುಗಳಲ್ಲಿ ಮೇಯಿಸಲಿಕ್ಕೆ ರೈತನ ಸ್ವಾರ್ಥಕ್ಕೆ ಬದುಗಳೆಲ್ಲ ಬಲಿಯಾಗಿ ಹೋಗ್ಬಿಡ್ತಾವೆ ಸರ್. ಕೆಲವೊಂದು ಟೈಮ್ ಡಿಗ್ರಿ ಬರಲಿಲ್ಲ ಹಾಲು ಅಂದ್ರೆ ಏನ್ ಸಮಸ್ಯೆ ಇಲ್ಲಿ? ಸರ್, ನಾವು ಕರೆದಂತ ಹಾಲನ್ನ ಕರೆದಾಗ ತಂದಾಗ ಮಾತ್ರ ಇದು ಡಿಗ್ರಿ ಫ್ಯಾಟು SNF ಬರ್ತದೆ. ಅದಕ್ಕೆ ಪೌಷ್ಟಿಕವಾದಂತ ಫೀಡ್ಸ್ ಅನ್ನ ಹಾಕಿ ಅದಕ್ಕೆ ಡಿಗ್ರಿಗೆ ಏನ್ ಕೊರತೆ ಆಗೈತೆ, ಫ್ಯಾಟ್ಗೆ ಏನ್ ಕೊರತೆ ಆಗೈತೆ, SNF ಏನ್ ಕೊರತೆ ಆಗೈತೆ, ಇವನ್ನೆಲ್ಲ ನಾವು ಮನಗಂಡು ಅದಕ್ಕೆ ಸರಿಯಾದಂತ ಪೂರಕ ಪೋಷಕಾಂಶಗಳು ಕೊಟ್ಟು ನಾವು ಅಭಿವೃದ್ಧಿ ಪಡಿಸ್ಬೇಕು ಸರ್. ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದೇ ತರದ ಮೇವನ್ನ ಕೊಡಬಾರದು. ನಾವ್ ಹೆಂಗೆ ರುಚಿ ರುಚಿಯಾಗಿ ತಿಂತೀವೋ ಹಸುಗಳಿಗೂ ಕೂಡ ನಾವು ಬೇರೆ ಬೇರೆ ತರ ಅವಕ್ಕೆ ನೇಪರ್ ಕಡ್ಡಿ ಅಂತಕ್ಕಂಥ ಸಣ್ಣ ಕತ್ತರಿಸಿ, ಈಗ ಹೊಸ ಹೊಸ ಯಂತ್ರ ಉಪಕರಣಗಳು ಬಂದವು ಕತ್ತರಿಸಲಿಕ್ಕೆ, ಅವು ಸಣ್ಣಕ್ಕೆ ಚೂರ್ ಚೂರಾಗಿ ಬರ್ತದೆ ಬಿಲ್ಲೆ ಬಿಲ್ಲೆ ಆಗಿ. ಆ ತರ ಮೇವುಗಳನ್ನು ಕೊಟ್ಟು ನಾವು ವ್ಯವಸ್ಥಿತವಾಗಿ ಮಾಡ್ಬೇಕ ಹೊರತಾಗಿ ಸುಮ್ಮನೆ ಎಲ್ಲೋ ಕಟ್ಟಿ ನಾವು ಏನೋ ಮಾಡಿ ಹೈನುಗಾರಿಕೆ ಆದಾಯ ಬರೋದ್ರೂ ಬರಲ್ಲ. ಕೈ ಕೆಸರಾದ್ರೆ ಬಾಯಿ ಮೆಸರು ಅನ್ನುವ ಹಾಗೆ ನಾವು ಅದನ್ನ ಶ್ರಮ ಪಟ್ಟು ಮಾಡಿದಾಗ ನಾವು ನಿರೀಕ್ಷೆ ಮಾಡಿದಷ್ಟು ಉತ್ಪನ್ನಗಳನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಇದು ಬಹುತೇಕ ಬಾಲ್ಯಾವಸ್ಥೆಯಿಂದ ಕೆಲಸ ಮಾಡ್ಕೊಂಡ್ಬಂದ ಹೈನುಗಾರಿಕೆ ಅಂತಕ್ಕಂಥದ್ದು ಕೃಷಿ ಏನು ಅಂದ್ರೆ ಕಾಲಕಾಲಕ್ಕೆ ಬದಲಾಗಿದೆ. ಮೊದಲಿಗೆ ಹಾಲಿನ ರೇಟು ಕಡಿಮೆ ಇತ್ತು, ಈಗ ಸುಮಾರು 40 ರೂಪಾಯಿ ಇದೆ ನಮಗೆ ಉತ್ಕೃಷ್ಟವಾದಂಥ ಹಾಲುಗಳಿಗೆ. ಯಾಕೆ ನಂದು ಯಾಕೆ 40 ರೂಪಾಯಿ ಬರ್ತದೆ, ಅವನ್ದು ಯಾಕೆ 20 ಬರ್ತದೆ ಅಂತ ನಾವು ಅದನ್ನ ನಮ್ಮಲ್ಲೇ ನಾವು ಆಲೋಚನೆ ಮಾಡಬೇಕು. ನಂದು ಯಾಕೆ 30 ಬಂತು, ನಂದು ಯಾಕೆ ಕ್ವಾಲಿಟಿನೇ ಬರ್ತಾ ಇಲ್ಲ, ಇದ್ರ ಬಗ್ಗೆ ನಮಗೆ ನಾವೇ ಚರ್ಚೆ ಮಾಡಿ ಅವನೇನು ಮಾಡ್ತಾನೆ ಅದನ್ನ ನೋಡಬೇಕು. ಅವಸು ಚೆನ್ನಾಗಿದೆ ಅವನು, ನಮ್ದು ಅವನಷ್ಟೇ ಹಾಲು ಕರಿತದೆ, ನಾವು ಅವನಂಗೆ ನೋಡ್ಕೊಳ್ತೀವಿ, ಯಾಕೆ ಬರಲ್ಲ? ಅದನ್ನ ನಮ್ಮ ಪಶುವೈದ್ಯಾಧಿಕಾರಿಗಳ ಹತ್ರ ಹೋಗಿ ನಮ್ಮ ಹಸು ಯಾಕೆ ಈ ಥರ ಆಗಿದೆ, ಅವರು ಪೋಷಕಾಂಶಗಳನ್ನು ಬರ್ಕೊಡ್ತಾರೆ. ಅದರಂತೆ ನಾವು ಪೋಷಕಾಂಶಗಳನ್ನು ಕೊಟ್ಟಾಗ ಅವು ಚೆನ್ನಾಗೆ ಒಳ್ಳೆ ಹಾಲುಗಳನ್ನು ಕೊಟ್ಟು ನಾವು ಒಳ್ಳೆ ಆದಾಯಗಳ ತಗೊಂಡು ಸಂತೃಪ್ತಿಯಾಗಿ ಇರ್ತೀವಿ. ಈಗ ಹಸುಗಳಲ್ಲಿ ಅಂದ್ರೆ ಹಾಲು ಕರಿಬೇಕಾದ್ರೆ, ಹಾಲು ಹಿಂಡಬೇಕಾದ್ರೆ ಅಂದ್ರೆ ಯಾವ ರೀತಿ ಒಂದು ಮುಂಜಾಗ್ರತೆ ಕ್ರಮಗಳನ್ನ ವಹಿಸಬೇಕು ಅಂತ ಹೇಳಿ? ಮಲೆಗಳನ್ನ ಶುಭ್ರ ತೊಳೆದು ಅದನ್ನ ಒಂದು ಶುಭ್ರವಾದ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಯಾವುದೇ ಹಾಲಿನಲ್ಲಿ ಕಲ್ಮಶ ಇರದಾಗೆ ಅದರಲ್ಲಿ ಮೈ ಮೇಲೆ ಇರ್ತಕ್ಕಂಥ ಧೂಳುಗಳು ಹಾಲಿನಲ್ಲಿ ಬೀಳದಾಗೆ ನೋಡ್ಕೊಂಡು ಅದನ್ನ ವ್ಯವಸ್ಥಿತವ ಕರ್ಕೊಂಬಂದು ಹಾಕ್ಬೇಕು ಸರ್. ನಾವು ಸುಮ್ಮನೆ ಅಲಕ್ಷ್ಯ ಮಾಡಿ ಬೇಕಾಬಿಟ್ಟು ನಾವು ಹೈನುಗಾರಿಕೆಯನ್ನು ಮಾಡಿ ಬೇಕಾಬಿಟ್ಟು ಕರೆಯೋದು, ಏನೋ ಮಾಡೋದು, ಯಾವಾಗ ಕರೆಯೋದು, ಇದು ಮಾಡ್ಬೋದು. ಏ, ಇವತ್ತು ನಮ್ಮ ಟೈಮ್ ಅವತ್ತು ನಾಳೆ ಕರೆಯೋ ಬಿಡು ಅಂತ ಎಲ್ಲೋ ತಿನ್ಬಿಟ್ರೆ ಕೆಚ್ಚಲು ಬಾವು ಅಂತಕ್ಕಂಥ ಕಾಯಿಲೆ ಬರ್ತದೆ. ಈಗ ನನ್ನ ಕೆಲಸ ಇವತ್ತು ಕೆಟ್ಟೋಗ್ತದೆ ಅಂತೇಳಿ ನಾಳೆ ಎಲ್ಲೋ ಹೋಗಿರ್ತ ನಾನು. ಅದನ್ನು ಪ್ರಾಮಾಣಿಕವಾಗಿ ಎಷ್ಟೊತ್ತೇ ಆಗಲಿ ಬಂದು ಆ ರಾತ್ರಿ ಕರಿಬೇಕು ನಾವು, ಒಂದು ಗಂಟೆ ಲೇಟ್ ಆಗಲಿ. ಏ ಬಿಡು, ಬೆಳಿಗ್ಗೆ ಹಾಲು ಕೆಸಲಾಗಿರ್ತದೆ ಬಿಡು, ಎಲ್ಲಿ ಹೋಗಲ್ಲ, ನಾಳೆ ಕರೆದ್ರಾಯ್ತು ಅಂತ ನಾವು ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಈಗ ನೀವು ಪ್ರತಿನಿತ್ಯ ಎಷ್ಟೆಷ್ಟು ಹಾಲು ಡೈರಿಗೆ ಹಾಕ್ತಾ ಇದ್ರ, ಎಷ್ಟು ನಿಮಗೆ ಆದಾಯ ಬರುತ್ತೆ ತಿಂಗಳಿಗೆ? ಸರ್, ನಾವು ಬೆಳಿಗ್ಗೆ 5 ಸಾಯಂಕಾಲ 5 ಹಾಲು ಹಾಕ್ತೀವಿ ಸರ್. ಈಗ ಬೇಸಿಗೆ ಆಗಿರೋದ ಹಾಲು ಇಳುವರಿ ಕಡಿಮೆ ಆಗಿದೆ, ಬೆಳಿಗ್ಗೆ 5 ಸಾಯಂಕಾಲ ಹಾಕ್ತೀವಿ ಸರ್. ಒಂದು 35 ರೂಪಾಯಿ ರೇಟ್ ಬರುತ್ತೆ ಸರ್, ಅಂದ್ರೆ ಒಂದು 370 ರೂಪಾಯಿ ಆಗುತ್ತೆ ಸರ್. ಅದು ನಿರ್ವಹಣೆಗೆ ಅಂತ 70 ರೂಪಾಯಿ ಕೊಟ್ಟರು ದಿನಕ್ಕೆ 300 ರೂಪಾಯಿ ಉಳಿತು ಸರ್. ದಿನಕ್ಕೆ 300 ಉಳಿದ್ರೆ ತಿಂಗಳಿಗೆ 9,000 ರೂಪಾಯಿ ದುಡ್ಡಾಯ್ತು ಸರ್. ಹಿಂಗಾಗಿ ನಮಗೆ ಯಾವುದು ಈಗ ಸರ್ಕಾರಿ ಅಧಿಕಾರಿಗೆ ಸಂಬಳ ಬರ್ತದೆ, ರೈತರಿಗೆ ಆ ಸಂಬಳ ಅಂದ್ರೆ ಹೈನುಗಾರಿಕೆನೇ ಒಂದು ಪ್ರಾಮಾಣಿಕ ಮಾಡಿದ್ರೆ ಅದೇ ಒಂದು ಸಂಬಳ. ಈಗ ಕೃಷಿ ಚಟುವಟಿಕೆ ವಾರ್ಷಿಕ ಸಂಬಳ ಅದು ನಾವು ಮಾಡಿ ನಮ್ಮ ಪ್ರತಿಫಲ ನಾವು ನಿರೀಕ್ಷೆ ಮಾಡೋಷ್ಟು ಬೆಳೆದಾಗ ಮಾತ್ರ ಅದು ನಮ್ಮ ಡೆಪಾಸಿಟ್ ಹಣ ಆಗಿ ಬರ್ತದೆ. ಡೆಪಾಸಿಟ್ ಇನ್ನೊಂದು ನಮ್ಮ ಕಷ್ಟ ಸುಖಗಳಿಗೆ ಹೋಗ್ತದೆ. ಆದ್ರೆ ರೈತರಿಗೆ ಯಾವ್ದಪ್ಪ ಸಂಬಳ ಅಂದ್ರೆ ಹೈನುಗಾರಿಕೆಯಿಂದ ಬರ್ತಕ್ಕಂಥ ಉತ್ಪಾದನೆ ಸಂಬಳ. ಅವನೊಬ್ಬ ಸರ್ಕಾರಿ ನೌಕರಲ್ಲ, ಸ್ವಾವಲಂಬಿ ಅಧಿಕಾರಿ. ರೈತರು ಬಹುತೇಕ ಇವತ್ತು ಯಾಕೆ ಸ್ವಾವಲಂಬಿಗಳಾಗಿದ್ದಾರೆ ಅಂದರೆ ಹೈನುಗಾರಿಕೆಯಿಂದ ಬಹುತೇಕ ಯಾರ ಹತ್ರ ಸಾಲ ಕೇಳಕ್ಕೆ ಹೋಗದ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಯಾರು ಸಾಲ ಕೇಳೋ ಅವಶ್ಯಕತೆ ಇಲ್ಲ. ಅರ್ಜೆಂಟ್ಗೆ ಎಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಪ್ಪ, 1,000 ಬೇಕು, ತನ್ನ ಅಕೌಂಟಲ್ಲಿ ಇರೋ ದುಡ್ಡು ಅವನ ಬಿಡಿಸ್ಕೊಂಡು ಹೋಗ್ಬೋದು. ಹಸುಗಳಿಂದ ಸಗಣಿ ಬರುತ್ತೆ, ಗಂಜಲು ಬರುತ್ತೆ, ಇದನ್ನೆಲ್ಲ ನೀವು ಕೃಷಿಗೆ ಬಳಕೆ ಮಾಡೋದ್ರಿಂದ ಅಂದ್ರೆ ಈಗ ಬೇರೆ ರಾಸಾಯನಿಕ ಗೊಬ್ಬರಕ್ಕೆ ಹಾಕುವಂತ ಖರ್ಚನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಹ್ಞೂ ಸರ್, ಈಗ ಒಂದು ಎಕ್ಸಾಂಪಲ್, ಈಗ ಯಾವ್ದು ಕೊಟ್ಟಿಗೆ ಗೊಬ್ಬರ ಬಳಸ್ತಕ್ಕಂಥ ವ್ಯಕ್ತಿ ಅವನು 2 ಚೀಲ ಜಾಸ್ತಿ ಆಗ್ತಾನೆ. ನಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಇದ್ದಾಗ ನಾವು 1 ಚೀಲ ಹಾಕ್ರಿ, ಅವನಷ್ಟೇ ನಾವು ಇಳುವರಿಯನ್ನು ಪಡೀಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಕೊಟ್ಟಿಗೆ ಗೊಬ್ಬರಗಳು ಏನಪ್ಪ ಅಂದ್ರೆ ನಮ್ಮ ಇನ್ನೂ ಹಳೆ ಪದ್ಧತಿಗಳು, ನಮ್ಮ ಆರೋಗ್ಯಗಳು ಇನ್ನೂ ಸ್ವಲ್ಪ ಇನ್ನೂ ಇದೀವಪ್ಪ ನಾವು ಮಾತಾಡ್ಲಿಕ್ಕೆ ಅಂದ್ರೆ ಅದು ಸ್ವಲ್ಪ ಕೊಟ್ಟಿಗೆ ಗೊಬ್ಬರದಿಂದಲೇ ನಮ್ಮ ಆಹಾರದಲ್ಲಿ ಸ್ವಲ್ಪ ಚೈತನ್ಯಾತ್ಮಕ ಶಕ್ತಿ ಇದೆ. ಎಲ್ಲ ಸರ್ಕಾರಿ ಗೊಬ್ಬರನ ಹಾಕ್ತಾ ಹೋದ್ರೆ ನಮ್ಮಲ್ಲಿ ಏನಿಲ್ಲ ಜೀವಳ, ಬರೀ ಆದಾಯವನ್ನು ನೋಡ್ತೀವಿ ಹೊರತಾಗಿ ಮುಂದೆ ನಮ್ಮ ಪ್ರಾಣಗಳನ್ನು ಕಾಪಾಡಿಕೊಳ್ಳೋದು ಬಹಳ ವಜೆ ಇದೆ ಸರ್. ಒಳ್ಳೇದು ನಾಗರಾಜ್ ಅವರೇ, ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ಹೈನುಗಾರಿಕೆಯ ಒಂದು ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.